सभी बिजली के उपकरणों की जांच करें, पानी और सीवर लाइनों की भी जांच करें। बाढ़ के फिसलन वाले मलबे और चुभने वाली वस्तुओं से बचकर चलें। टूटे हुए बिजली के खंभों और तारों से सावधान रहें। मलेरिया से बचाव के लिए मच्छरदानी का प्रयोग करें। उबला हुआ या क्लोरीन युक्त पानी ही पिएं। बाढ़ के संपर्क में आए खाद्य पदार्थों को न खाएं। बच्चों को बाढ़ के पानी में खेलने न दें। यदि आप दूसरों की सहायता कर सकते हैं तो अवश्य करें। तैयारी में ही समझदारी। ರೈತ ಬಾಂಧವರೇ, ಈಗ ಸಮಗ್ರ ಕೃಷಿ ಬದುಕಿನ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಓಬವನಾಗತಿಹಳ್ಳಿಯ ಕೃಷಿಕ ಜಿಎಸ್ ರವಿ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಓಬವನಾಗತಿಹಳ್ಳಿ ಗ್ರಾಮದ ಯುವ ಕೃಷಿಕರಾದಂತಹ ಜಿಎಸ್ ರವಿ ಅವರನ್ನ ಮಾತಾಡಿಸ್ತಾ ಇದ್ವಿ. ಅವರು ಸಮಗ್ರ ಕೃಷಿಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರವಿಯವರೇ. ನಮಸ್ಕಾರ ಸರ್. ರವಿಯವರೇ, ಹೇಳಿ, ನೀವು ನಿಮ್ಮ ಒಂದು ಕೃಷಿಯಲ್ಲಿ ಸಮಗ್ರ ಬೆಳೆಗಳನ್ನ ಬೆಳೆಯಬೇಕಂತ ಯಾಕನಿಸ್ತು? ಸರ್, ನಾನು ಬಿಎ ಪದವೀಧರ ಮುಗಿಸಿದಾದ್ಮೇಲೆ ಕೃಷಿಗೆ ಬಂದೆ ಸರ್. ಕೃಷಿಯಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕಂತ ಆಸೆ ಆಯ್ತು. ನಮ್ಮ ತಂದೆಯವರು ಎಷ್ಟು ಅಷ್ಟು ಉತ್ಪಾದಕತೆಯನ್ನ ಬೆಳೀತಾ ಇರಲಿಲ್ಲ ಸರ್. ಸಾಕಷ್ಟು 20 ಎಕರೆ ಜಮೀನಿದ್ರು. ಆಗ ಯೋಚನೆ ಮಾಡಿ ಒಂದ್ ಸ್ವಲ್ಪ ಇಲಾಖೆ ಸಂಪರ್ಕ ತಗೊಂಡು ಕೃಷಿಯಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಂತ ಹೇಳಿ ನಾನು ಮಣ್ಣಿನ ಬಗ್ಗೆ ಯೋಚನೆ ಮಾಡಿದೆ. ಮಣ್ಣು ಚೆನ್ನಾಗಿದ್ರೆ, ಜೀವಂತವಾಗಿದ್ರೆ ನಾನು ಹೆಚ್ಚು ಆಹಾರ ಬೆಳಿಬೋದಲ್ಲ ಅಂತ ಜೀವಂತ ಮಣ್ಣನ್ನು ಸೃಷ್ಟಿ ಮಾಡ್ಬೇಕಂತ ಆಲೋಚನೆ ಮಾಡಿದೆ. ಈ ಸಂಕರ್ಣ ತಳಿಗಳು ಮತ್ತೆ ಹೈಬ್ರಿಡ್ ತಳಿಗಳಿಗೆ ಒಂದ್ ಸ್ವಲ್ಪ ಮಾಹಿತಿ ತಗೊಂಡೆ. ಹೈಬ್ರಿಡ್ ತಳಿಗಳು ಹಾಕೋದ್ರಿಂದ ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನ ಹೀರ್ಬಿಡೋ ಸಾವು, ಮಣ್ಣು ಬರಡಾಗ್ಬಿಡ್ತಿತ್ತು. ಆವಾಗ ನಾನೇನ್ ಮಾಡಿದೆ, ಏನಾದ್ರೂ ಮಾಡಿ ಇದಕ್ಕೆ ಮಣ್ಣಿಗೆ ಏನಾದ್ರೂ ನಾವು ಜೀವಂತವಾಗಿರ್ಬೇಕಂತೇಳಿ ನಾನು ಮೊದಲನೇದಾಗಿ ಒಂದ್ ಸ್ವಲ್ಪ ಈ ಜಿಪ್ಸಮ್ಮು ಜಿಂಕು ಬೋರನ್ ಹಾಕ್ತಾ ಬಂದೆ ಸರ್. ಅವಾಗ ಸೂಲಂಗಿ ಬಿಡ ಅಂತಂದ್ರೆ ಒಂದ್ ವಾರ ಮಳೆ ಲೇಟ್ ಆಯ್ತು ಸರ್. ಅವಾಗ ತೇವಾಂಶದ ಕೊರತೆ ಇತ್ತು. ಆ ಸಂದರ್ಭದಲ್ಲಿ ಈ ಲಘು ಪೋಷಕಾಂಶ ಹಾಕಿರೋದ್ರಿಂದ ಒಂದ್ ವಾರ ಲೇಟ್ ಆಗಿ ಮಳೆ ಬಂದ್ರು ನಮ್ಮ ಬೆಳೆ ಬೇರೆ ಎಲ್ಲ ರೈತರ ಬೆಳೆಗಿನ ಒಂದ್ ಸ್ವಲ್ಪ ಚೆನ್ನಾಗಿ ಬಂತು ಸರ್. ಅವಾಗ ರವಿ ಏನೋ ಒಂದು ಬದಲಾವಣೆ ಮಾಡಿದಾನೆ ಏನಂತ ಕೇಳ್ಬೇಕಂತ ಸುತ್ತ ರೈತರುಗಳು ನಾನು ಕೇಳಿದಾಗ ನಾನು ಈ ತರ ಎಲ್ಲ ಸಾಲುಗಳ ಮಧ್ಯೆ ಜಿಪ್ಸಮ್ ಜಿಂಕು ದನಿ ಗೊಬ್ಬರನ ಹಾಕೋದ್ರಿಂದ ಸ್ವಲ್ಪ ಇಳುವರಿನ ಕಾಯ್ದಿರಿಸಿದ್ರೆ ಮಣ್ಣಿನಲ್ಲಿ ತೇವಾಂಶ ಸಿಗ್ತು. ಅದು ನನ್ನ ಫಸ್ಟ್ನೇ ಒಂದು ಪ್ರಯೋಗ ಸರ್. ಮತ್ತೆ ಆಲೋಚನೆಗಳು ಹೆಚ್ಚಾಗಿ ಮತ್ತೆ ಅಕ್ಕಡಿ ಬಡೆಗಳನ್ನ ಹಾಕಕ್ಕೆ ಪ್ರಯತ್ನ ಮಾಡಿದೆ ಸರ್. ಅದರಲ್ಲಿ ತಾಯಿ ಬೇರಿಗೂ ತಂತಿ ಬೇರಿಗೂ ಇರೋ ವ್ಯತ್ಯಾಸ ಗೊತ್ತಾ ಸರ್? ತಂತು ಬೇರಾದ್ರೆ ಮೇಲೆ ಇರ್ತದೆ, ಬಟ್ ತಾಯಿ ಬೇರೆ ಒಂದೆಡೆ ಆಳ ತಂಕಲು ಹೋಗ್ತಾ ಸರ್. ಅಂತ ಅಕ್ಕಡಿ ಬೆಳೆಗಳು ತೊಗರಿ ಆಯ್ಕೆ ಮಾಡ್ಕೊಂಡು ಬೆಳೆಗಳ ಮಧ್ಯೆ ಹಾಕಂತ ಹೋದೆ ಸರ್. ಅವಾಗ ಇನ್ನೂ ಹೆಚ್ಚುವರಿ ಮತ್ತು ಮಣ್ಣನ್ನ ಫಲವತ್ತೆ ಹೆಚ್ಚಾಯ್ತ. ಹಾಗಾಗಿ ನಾನು ಇದನ್ನ ಕಂಡ್ಕೊಂಡು ಕೃಷಿಯಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಂತ ಕೃಷಿಗೆ ನಾನು ಹೇಳಿದೆ ಸರ್. ಈಗ ಕೃಷಿಯಲ್ಲಿ ನಾವು ಯಶಸ್ಸು ಕಾಣಬೇಕು ಅಂತಂದ್ರೆ ಮೊದಲು ಮಣ್ಣು ಉತ್ತಮವಾಗಿರ್ಬೇಕು ಅಂತ ಹೇಳಿದ್ರ? ಹೌದಾ? ಉತ್ತಮವಾಗಿದ್ರೆ ಮಾತ್ರ ಮಣ್ಣು ನಾವು ಕೃಷಿಯಲ್ಲಿ ಏನಾದ್ರೂ ಬೆಳೆಗಳನ್ನ ಬೆಳೆಯಬಹುದು, ಆದಾಯ ತಗೊಳ್ಬಹುದು, ಗುಣಮಟ್ಟದ ಬೆಳೆಗಳನ್ನ ನಾವು ತಗೊಳ್ಬಹುದು. ಅಂದ್ರೆ ಇವತ್ತು ಮಣ್ಣು ಉತ್ತಮವಾಗಿದೆಯೇ ಇಲ್ಲವೋ ಅಂತ ಹೇಳಿ ನಾವು ಯಾವ ರೀತಿ ತಿಳ್ಕೊಳ್ಬಹುದು? ಒಂದು ಸಸಿ ಸದೃಢವಾಗಿ ನಿಲ್ಬೇಕಾದ್ರೆ ಮಣ್ಣೇ ಆಧಾರ ಸರ್. ಆ ಮಣ್ಣು ಜೀವಂತವಾಗಿರ್ಬೇಕು ಸರ್. ಸಾಕಷ್ಟು ಚೆನ್ನಾಗಿ ಕೇಳ್ತಾರೆ ಸರ್, ಮಣ್ಣು ಜೀವ ಇದೆಯಾ ಅಂತ ಕೇಳ್ತಾರೆ. ಖಂಡಿತ ಜೀವ ಇದೆ ಸರ್. ಅಸಂಖ್ಯಾತ ಸೂಕ್ಷ್ಮಾಣು ಜೀವಿಗಳಿದಾವೆ ಸರ್. ಏಕಪಳೆ ಪದ್ಧತಿ ಅತಿಯಾದ ರಾಸಾಯನಿಕಗಳನ್ನು ಬಳಸೋದ್ರಿಂದ ಮಣ್ಣು ಬರಡಾಗೋಗಿದೆ ಸರ್. ನಾವು ನಮ್ಮ ಬಾಲ್ಯದಲ್ಲಿ ನೋಡಿದ್ರೆ ಮಣ್ಣು ನಾವು ಭೂಮಿ ಮೇಲೆ ನಡೀತಿದ್ರೆ ಒಂಥರ ಹೂದಂಗೆ ಸರ್, ಬ್ರೆಡ್ ಮೇಲೆ ಹೋದಂಗ ಸರ್, ಬರಿಗಾಲದಲ್ಲೇ ನಡೀತಿದ್ವಿ ಸರ್. ಅವಾಗ ಯಾಕೆ ಮಣ್ಣು ಅಷ್ಟೊಂದು ಸಮೃದ್ಧವಾಗಿತ್ತು ಅಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕೋರು ಸರ್, ನಮ್ಮರು ಮಾಗಿ ಉಳುಮೆ ಮಾಡೋರು ಅವರು. ಆಮೇಲೆ ಹೆಚ್ಚಾಗಿ ಸಾವಯವ ಕೃಷಿ ತ್ಯಾಜ್ಯಗಳನ್ನ ಮಣ್ಣಲ್ಲಿ ಬಳಸ್ತಾರೆ ಸರ್. ಹಾಗಾಗಿ ಮಣ್ಣು ಅವತ್ತು ಸಮೃದ್ಧಿಯಾಗಿತ್ತು ಸರ್. ಈಗ ಹೆಚ್ಚು ರಾಸಾಯನಿಕಗಳನ್ನು ಬಳಸೋದ್ರಿಂದ ಕಳೆನಾಶಕಗಳು ಬಳಸ್ತಾ ಇದಾರೆ ಸರ್. ಆಮೇಲೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಮಣ್ಣು ಸವಕಳಿ ಆಗ್ತಾ ಇದೆ ಸರ್. ಹಾಗೆ ಮಣ್ಣು ಫಲವತ್ತತೆ ಆಗಿರ್ಬೇಕಾದ್ರೆ ಬಳಸ್ತಿರೋದು ಮೂರೇ ಸರ್, ಸಾರಜನಕ ರಂಜಕ ಮತ್ತು ಪೊಟಾಶ್ ಬಳಸ್ತಾ ಇದಾರೆ ಸರ್. ಅವ್ ಬಿಟ್ಟರೆ ಬೇರೆ ಯಾವ ಪೋಷಕಾಂಶಗಳಿದೆ ಸರ್? ಒಂದು ಮಣ್ಣು ಸದೃಢ ಆಗಿರ್ಬೇಕಾದ್ರೆ 16 ಪೋಷಕಾಂಶಗಳು ಬೆಳೀತಾವೆ ಸರ್. ದೇವರು ಪ್ರಕೃತಿಯಲ್ಲಿ ಫ್ರೀಯಾಗಿ ಉಚಿತವಾಗಿ ನೀಡಿದ್ದೀನಿ ಸರ್. ಉದಾಹರಣೆ ಜಲಜನಕ ಸರ್, ಆಮೇಲೆ ಆಮ್ಲಜನಕ ಮತ್ತು ಸಾವಯವ ಇಂಗಾಲ, ಇವು ಮಣ್ಣಲ್ಲಿ ನಮ್ಮ ದೇವರು ಕೊಟ್ಟ ಕೊಡುಗೆ ಸರ್. ಇನ್ನು ಪ್ರಧಾನ ಪೋಷಕಾಂಶಗಳಂದ್ರೆ ಸಾರಜನಕ ರಂಜಕ ಮತ್ತು ಪೊಟಾಶ್ ಪ್ರಧಾನ ಪೋಷಕಾಂಶಗಳು. ಹಾಗೆ ಉಪ ಪ್ರಧಾನ ಪೋಷಕಾಂಶಗಳಿದಾವೆ ಸರ್, ಸುಣ್ಣ ಮತ್ತು ಗಂಧಕ ಮೆಗ್ನೀಷಿಯಂ, ಇವು ಉಪ ಪ್ರಧಾನ ಪೋಷಕಾಂಶಗಳು. ಇನ್ನು ಲಘು ಪೋಷಕಾಂಶಗಳು ಅಂದರೆ ನಮಗೆ ಸತು, ಕಬ್ಬಿಣ, ಬೋರಾನು, ಮ್ಯಾಂಗ್ನೀಸು, ಆಮೇಲೆ ಮಾಲ್ಬಿಡಿಯಮ್ಮು, ತಾಮ್ರ, ಕ್ಲೋರಿನ್ ಇಷ್ಟು ಇದಾವೆ ಅಂತ ನಾನು ಕಂಡ್ಕೊಂಡೆ ಸರ್. ನನ್ನ ಕೃಷಿಗೆ ಇಳಿದಾಗ ಓ ಇಷ್ಟೆಲ್ಲ ಮಣ್ಣಲ್ಲಿ ಪೋಷಕಾಂಶಗಳಿದ್ದಾವೆ ಸರ್, ಇವು ಏನಾಗೋಗಿದ್ದಾವೆ ಎಲ್ಲ? ಅವು ಸಣ್ಣ ಸಣ್ಣ ಪ್ರಮಾಣದಿಂದ ನಾವು ಈ ಹೈಬ್ರಿಡ್ ತಳಿಗಳಿಂದ ಅವೆಲ್ಲ ಹೆಚ್ಚು ಮಣ್ಣಲ್ಲಿ ಇಲ್ದಂಗೆ ಆಗೋಗಿದ್ದಾವೆ ಸರ್. ಆಗ ಮಣ್ಣು ಫಲವತ್ತತೆ ಕಳ್ಕೊಂಡ್ಬಿಟ್ಟಿದೆ, ಏನು ಮಾಡಬೇಕಂತ ಆಲೋಚನೆ ಮಾಡಿ ನಾನು ಮಣ್ಣನ್ನು ಹೆಚ್ಚು ಹೆಚ್ಚು ಫಲವತ್ತತೆ ಮಾಡೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಈಗ ಧನಿನ ಗೊಬ್ಬರ, ಕೃಷಿ ತ್ಯಾಜ್ಯಗಳನ್ನ ಮಣ್ಣಿಗೆ ಬಳಸೋದು, ಆಮೇಲೆ ಬೆಳೆ ಉಳಿಕೆಗಳನ್ನ ಸುಡ್ತಾರೆ ಸರ್ ನಮ್ಮ ರೈತರು, ಬಹಳ ಜನ ಹಿಂದೆಲ್ಲ ಸುಡೋರು. ನನ್ನನ್ನು ನೋಡ್ಕೊಂಡು ಕೆಲವು ರೈತರು ಮಲ್ಚಿಂಗ್ ಮಾಡೋದು, ಅವನ್ನ ಎಲ್ಲ ಒಟ್ಟಾಗಿ ಹೊಲದಲ್ಲೇ ಗುಡ್ಡೆ ಹಾಕ್ತಾರೆ ಸರ್ ನಮ್ಮ ಕೆಲವು ನನ್ನ ಸ್ನೇಹಿತರು ಯುವಕರು. ಅಲ್ಲೇ ಗುಡ್ಡೆ ಹಾಕಿ ಅವ್ ಸ್ವಲ್ಪ ಮಳೆ ಬಂದಾಗ ಅವಕ್ಕೆ ಟ್ರೈಕೋಡರ್ಮ್ ಆಗೋದು, ಈ ಪಿ ಎಸ್ ಬಿ ಆಗ್ಬೋದು, ಇಂಥ ಸೂಕ್ಷ್ಮಾಣುಜೀವಿಗಳನ್ನ ಅವು ವಾತಾವರಣಕ್ಕೆ ತಕ್ಕಂಗೆ ಅದಕ್ಕೆ ಬೆರಕಿಸಿ ಅದನ್ನ ಒಂದು ಗೊಬ್ಬರ ತಯಾರು ಮಾಡ್ಕೊಂಡು ತೋಟಗಾರಿಕೆ ಬೆಳೆಗಳಿಗೆ ತರಕಾರಿ ಬೆಳೆಗಳು ಇವನ್ನೆಲ್ಲ ಹಾಕೋದ್ರಿಂದ ಮಣ್ಣನ್ನು ಸದೃಢ ಮಾಡ್ಕೊಂತಾರೆ. ಆಮೇಲೆ ಇಳುಕಲಿಗೆ ಅಡ್ಡಲಾಗಿ ಬಿತ್ತದ್ ಕಲ್ತೆ ಸರ್, ಆಮೇಲೆ ದೋಣಿ ಸಾಲ ಅಂತ ಮಾಡೋದ್ ಕಲ್ತೆ ಸರ್. ಇಳಿಜಾರಿಗೆ ಅಡ್ಡಲಾಗಿ ಯಾಕೆ ಬಿತ್ತನೆ ಮಾಡಬೇಕು ಸರ್? ಇಳಿಜಾರಿಗೆ ಅಡ್ಡಲಾಕೆ ಯಾಕೆ ಬಿತ್ತನೆ ಮಾಡ್ಬೇಕಂದ್ರೆ, ನಾವು ಬಿತ್ತಿದಂತ ಬೆಳೆ ಇಳಿಜಾರಿಗಿದ್ರೆ ನಾವು ಸಾಕಷ್ಟು ಪೋಷಕಾಂಶಗಳು ಮಳೆ ಬಿದ್ದಾಗ ಮಣ್ಣಲ್ಲಿ ಹರಿದರ್ದು ಮಣ್ಣಿನ ಕಣಗಳ ಮುಖಾಂತರ ಹೋಗಿ ಎಲ್ಲಿ ಕೆರೆ ಅಥವಾ ನಾವು ಮಾಡಿರೋ ಕೃಷಿ ಹೊಂಡ ಎಲ್ಲೋ ಸೇರ್ಬಿಡುತ್ತೆ. ಆ ಇಳುಕಲಿಗೆ ಅಡ್ಡಲಾಗಿ ಬೆಳೆದ್ರಿಂದ ನೀರು ಅಲ್ಲೇ ಹಿಂಗುತ್ತೆ ಸರ್, ಹಿಂಗೋದ್ರಿಂದ ಅಲ್ಲಿ ತೇವಾಂಶ ಹೆಚ್ಚಾಗುತ್ತೆ, ಆಮೇಲೆ ಮಣ್ಣು ಕೊಚ್ಚೆ ಆಗೋದ್ರಿ ಸರ್. ಒಂದು 15-20 ಸಲ ಮಳೆ ಲೇಟ್ ಆದ್ರೂ ಅಲ್ಲಿ ತೇವಾಂಶದಿಂದ ನಮ್ಮ ಬೆಳೆಗಳಿಗೆ ಸಾಕಷ್ಟು ಅಂದ್ರೆ ಮಾಶ್ಚರ್ ಅಂತ ಸರ್, ತೇವಾಂಶನ ಅಲ್ಲೇ ಇರೋದ್ರಿಂದ ಬೆಳೆಗಳಿಗೆ ಸಹಕಾರಿ ಆಗುತ್ತೆ ಸರ್. ಹಂಗಾಗಿ ನಾನು ಇಳುಕಲಿಗೆ ಅಡ್ಡಲಾಗಿ ಬಿದ್ದಬೇಕಂತ ಆಲೋಚನೆ ಬಂತು ಸರ್. ಈಗ ನೀವೊಂದು ಮಾತಾಡಿದ್ರ, ನಾನು ಕೃಷಿಗೆ ಬಂದಾಗ ಅವತ್ತಿನ ದಿನದಲ್ಲಿ ಸಾಕಷ್ಟು ಭೂಮಿಯಲ್ಲಿ ಪ್ರಧಾನ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಕೊರತೆ ಇತ್ತು ಅಂತ ಹೇಳಿದ್ರ, ಇದು ಯಾವ ರೀತಿ ಗೊತ್ತಾಯ್ತು ನಿಮಗೆ? ಸರ್, ನಾನು ಮಣ್ಣನ್ನ ಪರೀಕ್ಷೆ ಮಾಡಿದೆ ಸರ್ ನಮ್ಮ ಜಮೀನಿನಲ್ಲಿ. ಅಂದ್ರೆ ಬೆಳೆ ಕಟಾವಾದ ನಂತರ ಇಲಾಖೆ ಸಂಪರ್ಕ ಇತ್ತು ಸರ್, ಅವ್ರ ಮಾಹಿತಿ ತಗೊಂಡೆ ಮಣ್ಣು ಮಾದರಿ ತೆಗೆಯೋದು ಯಾತರ ಅಂತ ಹೇಳ್ಕೊಟ್ರು ಸರ್. ಒಂದ್ 2 ಎಕರೆ ಜಮೀನಲ್ಲಿ 4 ಭಾಗದಲ್ಲಿ ಮಣ್ಣು ತಗೊಂಡೆ ಸರ್. ಅದರಲ್ಲಿರುವಂತ ಕಸಗಳು ಮತ್ತೆ ಕಡ್ಡಿಗಳು ಕಲ್ಲುಗಳು ಎಲ್ಲ ತ್ಯಾಜ್ಯಗಳನ್ನ ಹೊರಗೆ ಹಾಕಿದೆ ಸರ್. ಈ ಮಣ್ಣು ತೆಗಿಬೇಕಾದ್ರೆ ನಾನು ವಿಧಾನ ಅನಿಸಿದ್ದು ಗೊಬ್ಬರ ಹೊಡೆದಿರಲಿಲ್ಲ ಸರ್, ತೇವಾಂಶ ಇರಲಿಲ್ಲ ಸರ್. ಆಮೇಲೆ ಬೆಳೆ ಕಟಾವಾದ ನಂತರ ಬದುವಿನ ಸುತ್ತ ತೆಗೆದಿರಲಿಲ್ಲ ಸರ್, ಮರದ ಕೆಳಗೆ ತೆಗೆದಿರಲಿಲ್ಲ. ಈ ಮಣ್ಣ ಇಲಾಖೆ ಮಾರ್ಗದರ್ಶನಕ್ಕೆ ನಾನು 4 ಕಡೆ ಮಣ್ಣು ತೆಗೆದು ಇದನ್ನ ಸಂಗ್ರಹ ಮಾಡಿ ಒಂದು ವೃತ್ತಾಕಾರದಲ್ಲಿ ಹಾಕಿ ಅದರ ಆಪೋಸಿಟ್ ಇರುವಂತ ಮಣ್ಣನ್ನ ಸಂಗ್ರಹಿಸಿ ನಾನು ಚಿತ್ರದುರ್ಗದಲ್ಲಿ ಮಣ್ಣು ಮಾದರಿ ಕೇಂದ್ರ ಇದೆ ಸರ್, ಅಲ್ಲಿ ಪರೀಕ್ಷೆ ಕೊಟ್ಟಾಗ ಅವರು ಆ ಮಣ್ಣಲ್ಲಿ ಇಂತಿಂತ ಅಂಶಗಳು ಕೊರತೆ ಇದಾವೆ ಸರ್, ನನಗೆ ಮೇಜರ್ ಕೊರತೆ ಕಂಡು ಬಂದಿದ್ದು ಮಣ್ಣು ಪರೀಕ್ಷೆ ಮಾಡಿದ್ಮೇಲೆ. ನಮ್ಮ ಮಣ್ಣಲ್ಲಿ ಪ್ರಧಾನ ಪೋಷಕಾಂಶಗಳು ಬಿಟ್ಟರೆ ಲಘು ಪೋಷಕಾಂಶಗಳ ಕೊರತೆ ಫುಲ್ ಇತ್ತು ಸರ್. ಈಗ ನಾವು ಊಟ ಮಾಡ್ಬೇಕಾದ್ರೆ ಸೈಡ್ನಲ್ಲಿ ಉಪ್ಪಿನಕಾಯಿ ಸಾಕಷ್ಟು ಸೈಡ್ಸ್ಕೊಳಕಂತದ್ದು ಕಾರಣ ಇಷ್ಟೇ ಸರ್, ಹಿಂದೆ ಪೂರ್ವಿಕರು ಹೆಚ್ಚು ಈ ಮೂಲ ಆಹಾರ, ಈಗ ಅನ್ನ ಜಾಸ್ತಿ ಇರುತ್ತೆ, ಪಾಯಸ ಇರುತ್ತೆ, ಇನ್ನೊಂದು ಏನೋ ಇರುತ್ತೆ, ಅದು ಉಣ್ಬೇಕಾದ್ರೆ ಈ ಸೈಡ್ಸ್ ಏನು ಕೋಸಂಬರಿ ಆಗಿದ್ದು ಇವೆಲ್ಲ ಹೇಗೆ ನಮಗೆ ಸಹಕಾರಿ ಆಗುತ್ತವೆ, ಒಂದು ಉತ್ತಮವಾದ ಬೆಳೆಬೇಕಾದ್ರೆ ಸೈಡ್ಸ್ ಬೇಕಾಗುತ್ತೆ ಸರ್. ಈ ಜಿಂಕು ಬೋರಾನು ಈ ಸತ್ತು ಸಲ್ಫೇಟ್ ಇವೇನಿದ್ರು ಸರ್ ಲಘು ಪೋಷಕಾಂಶಗಳು ಉಪಪ್ರಧಾನ ಪೋಷಕಾಂಶಗಳು ಬೇಕಾಗುತ್ತೆ ಅಂತ ಅಂದ್ಕೊಂಡು ಅದನ್ನು ನಾನು ಹಾಕಕ್ಕೆ ಪ್ರಯತ್ನ ಮಾಡಿದೆ ಸರ್. ಅವು ಎಲ್ಲಿ ಸಿಗ್ತವೆ ಅಂತ ಯೋಚನೆ ಮಾಡಿದರೆ ನಮ್ಮ ಕೊಟ್ಟಿಗೆ ಗೊಬ್ಬರದಲ್ಲಿ ಸರ್, ತಿಪ್ಪೆ ಮೇಲಿದ್ದನ್ನು ಉಪ್ಪಿಗೆ ಮೇಲೆ ಅಂತ ಹೇಳ್ತಾರೆ ಸರ್. ಅದಕ್ಕೆ ಕರೆ ಚಿನ್ನ ಅಂತಾರೆ ಸರ್ ನಮ್ಮ ಹಿಂದೆ ಹಿರಿಯರು. ಕೊಟ್ಟಿಗೆ ದನಿ ಗೊಬ್ಬರನ ಕರೆಯೋದು ಚಿನ್ನ ಇದ್ದಂಗೆ, ಅದನ್ನ ಮಣ್ಣಿಗೆ ಹಾಕಿ ನಿಮ್ಗೆ ಚಿನ್ನ ಅಂತ ಬೆಳೆ ಬರ್ತೆ ಅಂತಾರೆ. ಹಾಗಾಗಿ ನಾನು ಏನ್ ಮಾಡಿದೆ, ಪ್ರತಿ ವರ್ಷ 15-20 ಲೋಡ್ ದನಿ ಗೊಬ್ಬರ ಸಿಗೋದು, ಸಾಕಷ್ಟು ಮಣ್ಣಿಗೆ ಬೆರೆಸ್ತಾ ಇದ್ವಿ. ಹಂಗಾಗಿ ಮಣ್ಣನ್ನು ಫಲವತ್ತತೆ ಮಾಡ್ಕೊಂಡೆ, ಇಳುವರಿ ಹೆಚ್ಚಾಯ್ತು ಸರ್. ಎಲ್ಲರೂ ಮಾಮೂಲು ರೈತರು 15-25 ಕ್ವಿಂಟಲ್ ಹೋದ್ರೆ ನಾನು 30-34 ಕ್ವಿಂಟಲ್ ತನಕ ಹೋಗಿದ್ದೀನಿ ಸರ್. ಕೃಷಿಯಲ್ಲಿ ಕಡಿಮೆ ಖರ್ಚು ಮಾಡಿ ಹೆಚ್ಚಿನ ಆದಾಯ ಬೆಳಿಬೇಕು ಅನ್ನೋದು ಇದು ಮಾಡಿದೆ ಸರ್. ಹಾಗಾಗಿ ನನಗೆ ಕೃಷಿಯಲ್ಲಿ ಈ ಮಣ್ಣನ್ನು ಫಲವತ್ತತೆ ಮಾಡ್ಕೊಬೇಕು ಮತ್ತು ನೀರು ಸಂರಕ್ಷಣೆ ಮಾಡ್ಕೊಬೇಕು ಅನ್ನೋದು ತುಂಬ ಆಲೋಚನೆ ಬಂತು. ಅಂದರೆ ಇವತ್ತು ಮನುಷ್ಯನ ಆರೋಗ್ಯ ಎಲ್ಲಿದೆಯಪ್ಪ ಅಂತಂದ್ರೆ ಹಳ್ಳಿಯಲ್ಲಿ ಇರತಕ್ಕಂಥ ತಿಪ್ಪೆ ಗುಂಡಿಯಲ್ಲಿ ಇದೆ ಅಂದ್ರೆ ತಪ್ಪಾಗಲಾರ್ದು. ಖಂಡಿತ ಖಂಡಿತ ಸರ್, ಒಳ್ಳೆ ಮಾತಾಡಿ ಸರ್, ಅದು ತಿಪ್ಪೆ ಗುಂಡಿಯಲ್ಲಿ ಸರ್ ಆರೋಗ್ಯ. ಅಂತ ಗೊಬ್ಬರಗಳನ್ನ ನಾವು ಅಧಿಕವಾಗಿ ನಾವು ಭೂಮಿಗೆ ಕೊಟ್ಟಾಗ ಮಾತ್ರ ಭೂಮಿಯ ಒಂದು ಗುಣಮಟ್ಟವನ್ನ ನಮ್ಮ ರೈತರು ಕಾಪಾಡಬಹುದು ಸರ್, ಜೀವಂತವಾದಂತ ಮಣ್ಣನ್ನು ನಾವು ಪಡಿಬೋದು ಸರ್. ಹೌದು, ಇವತ್ತು ಜೀವಂತವಾಗಿದೆಯಾ ಮಣ್ಣು ಅಂತ ಅನಿಸುತ್ತೆ ನಿಮಗೆ? ಸಾಕಷ್ಟು ಪ್ರಮಾಣದಲ್ಲಿ ಯೋಚನೆ ಮಾಡ್ತಾ ಹೋದ್ರೆ ಯಾರು ಸಂಕರ್ಣ ತಳಿಗಳು ಬೆಳೀತಾ ಇಲ್ಲ ಸರ್, ಎಲ್ಲ ಹೈಬ್ರಿಡ್. ನಮ್ಗೆ ಏನು ದುಡ್ಡು ಬೇಕು ಸರ್ ಅಷ್ಟೇ, ಬಟ್ ಮಣ್ಣರ ಏನಾರಾಗ್ಲಿ ಸಮಾಜದ ಜನರ ಆರೋಗ್ಯಗಳು ಯಾತರ ಆಗ್ಲಿ ನಮ್ಗೂ ಹಣ ಮಾಡೋ ಉದ್ದೇಶ ಸರ್, ಪ್ರತಿಯೊಬ್ಬ ಆಸೆ ಅನ್ನೋದು ಇದೆ ಸರ್ ರೈತರ. ನೋಡಿ ಸರ್, ಸರಾಸರಿ ಮನುಷ್ಯನ ಆಯಸ್ಸು ನಮ್ಮ ತಂದೆಯರು ನಮ್ಮ ಅಜ್ಜಾರೆಲ್ಲ 110-120 ವರ್ಷ ಬದುಕಿದ್ರು ಸರ್. ಇತ್ತೀಚೆಗೆ ಸುಮಾರು ದಿನಮಾನಗಳಲ್ಲಿ ನೋಡಿದ್ರೆ 60 ವರ್ಷ ವಯಸ್ಸು ಯಾರು ತಡಾಯ್ತಲ್ಲ. ಹೌದು, ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ನಾವು ತಿನ್ನಂತ ಆಹಾರ ಗುಣಮಟ್ಟ ಇಲ್ಲ ಅಂತ ಇಲ್ಲೇ ಗೊತ್ತಾಗುತ್ತಲ್ವಾ. ಈಗ ಸರ್ ಗುಳಿಗಳು ವಿಟಮಿನ್ ಎ ಬಿ ಸಿ ಡಿ ಏನೇನು ಇರ್ತಾವ ಸರ್, ಅಷ್ಟು ಎಲ್ಲವೂ ಈ ನಮ್ಮ ದನಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರಗಳು ಹಾಕೋದ್ರಿಂದ ನಮ್ಮ ಬೆಳೆ ರೂಪ ಬಂದ್ರೆ ನಮ್ಮ ಆಹಾರ ರೂಪದಲ್ಲಿ ನಮ್ಮ ದೇಹಕ್ಕೆ ಬಂದ್ರೆ ನಾವು ಹಾಸ್ಪಿಟಲ್ಗೆ 1000 ರೂಪಾಯಿ ಇಲ್ಲ 1,00,000 ರೂಪಾಯಿ ಖರ್ಚು ಮಾಡೋದ ನೀವು ಹೇಳಿದ್ರಲ್ಲ ಸರ್, ಕೊಟ್ಟಿಗೆ ಗೊಬ್ಬರ ಮತ್ತೆ ಜೀವಾಣು ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸೋದ್ರಿಂದ ಅಲ್ಲೇ ಸಾಕಷ್ಟು ನಮಗೆ ಬೇಕಾದ ದೇಹಕ್ಕೆ ಬೇಕಾದಂತ ಫೈಬರ್ ನಾರಿನಂಶ ಎಲ್ಲ ವಿಟಮಿನ್ ಸಿ ಎ ಬಿ ಸಿ ಡಿ ಎಲ್ಲವೂ ಅಲ್ಲೇ ಸಿಗ್ತಾವೆ ಸರ್, ಹಂಗೆ ದೃಢಕ್ಕಾಗಿರ್ತಾನೆ ಸರ್. ಇವತ್ತು ಏನಾಗಿದೆ ಅಂದರೆ ಮನುಷ್ಯ ಭಾಳ ನಡೆದಾಡೋದೇ ಕಮ್ಮಿ ಆಗಿಬಿಟ್ಟಿದೆ ಸರ್, ತೋಟಗಳಿಗೆ ಆಗಲಿ ಇನ್ನೊಂದಾಗಲಿ ಎಲ್ಲ ಎಲ್ಲ ಒಂದು ಯಾಂತ್ರೀಕರಣ ಜೀವನ ಆಗಿರೋದ್ರಿಂದ ಅವನ ಆಯಸ್ಸು ಈ ಸ್ಥಿತಿ ಬಂದು ಏನಾದರೂ ಈ ಕೃಷಿ ಬಗ್ಗೆ ಆಲೋಚನೆ ಮಾಡಿ ಹೌದು ನಾವು ಸಾಕಷ್ಟು ಪೋಷಕಾಂಶಗಳು ಇಲ್ಲೇ ಕೊಟ್ಟು ಇಲ್ಲೇ ಒಳ್ಳೆ ಆಹಾರಗಳನ್ನ ನಾವು ಸಸ್ಯಜನ್ಯ ತರಕಾರಿಗಳನ್ನೆಲ್ಲ ತಿನ್ನೋದ್ರಿಂದ ನಮ್ಮ ಆರೋಗ್ಯ ದೃಢಕ್ಕಾಗಿರುತ್ತೆ, ನಾವು ದಿನ ಪ್ರತಿದಿನ ಸ್ಟೆಬಿಲಿಟಿ ಆಗಿರ್ತೀವಿ ಸರ್. ಅಂದ್ರೆ ಹಿಂದೆಲ್ಲ ಸಾಕಷ್ಟು ದನ ಕರುಗಳನ್ನೆಲ್ಲ ಸಾಕಾಣಿಕೆ ಮಾಡ್ತಿದ್ರು, ಎತ್ತುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರು, ಗುಣಮಟ್ಟದ ಒಂದು ಕೊಟ್ಟಿಗೆ ಗೊಬ್ಬರ ಎಲ್ಲ ಸಿಗದು. ಅಂದ್ರೆ ಇಂದಿನ ಯುವಕರು ಇವತ್ತು ಹೈನುಗಾರಿಕೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇಲ್ಲ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ತೀರಾ ರವಿ ಅವರೇ? ಸರ್, ಈಗ ಏನಾಗಿದೆ, ಹೈನುಗಾರಿಕೆ ಯಾಕೆ ಒತ್ತು ಕೊಡ್ತಿಲ್ಲ ಅಂದ್ರೆ ಸಾಕಷ್ಟು ಯುವಕರು ನಗರಕ್ಕೆಲ್ಲ ವಲಸೆ ಹೋಗಿದ್ರು ಸರ್. ಸುಮಾರು ಈ ಕೋವಿಡ್ ಬಂತಲ್ಲ ಸರ್, ಆ ಹಿಂದೆ ಕೋವಿಡ್ಗಿನ ಮುನ್ನ ಎಲ್ಲ ಇದ್ರು ಸರ್. ಸಾಕಷ್ಟು ಕೆಲವರು ಯೋಚನೆ ಮಾಡಿ ಎಲ್ಲ ಹಳ್ಳಿಗೆ ಬರ್ತಾ ಇದಾರೆ ಸರ್. ಈ ಕೃಷಿ ಜೊತೆಗೆ ಒಂದು ಉಪಕಸಬಿದ್ರೆ ರೈತ ಸ್ಟೆಬಿಲ್ ಆಗಿ ನಿಲ್ತಾನೆ ಸರ್. ಊರುಗೋಲು ಸರ್, ಈ ಉಪಕಸಬದಲ್ಲಿ ಇದು ಹೈನುಗಾರಿಕೆ ಒಂದು ಅಂತೇಳಿ ತಾವೇ. ಮಣ್ಣು ಜೀವಂತವಾಗಿರ್ಬೇಕಂತಂದ್ರೆ ನಮಗೆ ಹೈನುಗಾರಿಕೆ ಇರಲೇಬೇಕು ಸರ್. ಆಮೇಲೆ ಕೃಷಿ ಬಗ್ಗೆ ಆಸಕ್ತಿ ಮೂಡಬೇಕಂದ್ರೆ ಕೃಷಿನ ಹೇಗೆ ಲಾಭ ಮಾಡಬೇಕಂದ್ರೆ ಒಂದು ಸಮಗ್ರ ಕೃಷಿ ಪದ್ಧತಿ ಐತೆ ಸರ್. ಇವತ್ತು ದಿನನಿತ್ಯ ನಾವು ದುಡ್ಡು ನೋಡ್ಬೇಕು ಸರ್ ಒಬ್ಬ ರೈತ. ಅಂತ ಒಂದು ಆಲೋಚನೆ ಯುವಕರಲ್ಲಿ ಬಂದ್ರೆ ಈಗ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಅವನು ಸರ್ ಹೂ ಬೆಳಿಬಹುದು, ಪ್ರತಿದಿನ ಹೂ ಮಾರ್ಕೆಟ್ ಇದೆ, ತರಕಾರಿ ಬೆಳೆದು ಎಲೆ ವಿಳೆದೆಲೆ ಬೆಳಿಬಹುದು ಸರ್. ಆಮೇಲೆ ತರಕಾರಿಗಳು ಪ್ರತಿದಿನಿತ್ಯ ಮಾರ್ಕೆಟ್ ಇದೆ ಸರ್. ಆಮೇಲೆ ಕುರಿ ಸಾಕಾಣಿಕೆ ಸರ್, ಕುರಿ ಮೇಕೆ ಸಾಕಾಣಿಕೆ ಒಂದು ಎ ಟಿ ಎಂ ಇದ್ದಂಗೆ ಸರ್. ನಾವು ಬ್ಯಾಂಕಿಗೆ ಹೋದ್ರೆ ಚೆಕ್ ಬರಿ ಅದ್ ಬರಿ ಇದು ಕೇಳ್ತಾರೆ ಸರ್. ಇವತ್ತು ನನಗೆ ಒಂದು ಕುರಿ ಸಾಕಾಣಿಕೆ ಒಂದು 10 ಕುರಿ ಇದ್ರೆ ಇವತ್ತೊಂದು ನಮ್ಗೇನ ಒಂದು ಜೀವನ ಉಪಯೋಗಕ್ಕೆ ಏನೋ ಒಂದು ಹಣ ಬೇಕಂದ್ರೆ ಇವತ್ತು ಯಾವ್ದಿಲ್ಲ ಸರ್. ಒಂದು ಕುರಿ ಚಿತ್ರದುರ್ಗ ಮಾರ್ಕೆಟ್ನಾಗ ತಂದು ಕುರಿ ಮಾರಿದ್ರೆ ಅಥವಾ ಮೇಕೆ ಮಾರಿದ್ರೆ ಆ ತಕ್ಷಣ ಹಣ ಸಿಗುತ್ತೆ. ಅಂತ ಉಪಕಸಬ ಈ ಹೈನುಗಾರಿಕೆ ಇದೆ ಸರ್. ಹೈನುಗಾರಿಕೆ ಉತ್ತೇಜನ ಮಾಡಬೇಕಾದ್ರೆ ಪ್ರತಿದಿನ ನಮ್ಗೆ ಲಾಭದಾಯಕ ಹೈನುಗಾರಿಕೆ. ಇವತ್ತು 28 ಹಾಕಿದೆ ಅಂದ್ರೆ ನಮ್ಗೆ ಅಮೌಂಟ್ ಎಷ್ಟು ಕೊಡುತ್ತೆ ಒಟ್ಟಾರೆ? ರವಿ ಅವರು, ನಿಮ್ದು 8 ಎಕರೆ ಕೃಷಿ ಭೂಮಿ ಇದೆ, ಏನೇನು ಬೆಳೀತಾ ಇದ್ರಿ? ಸರ್, ನಂದು ಒಂದು 9 ಎಕರೆ ಕೃಷಿ ಭೂಮಿ ಇದೆ ಸರ್. ಏನೇನು ಬೆಳೀತಾ ಇದ್ರಿ ಸರ್? ಈಗ ನನ್ನ ತೋಟದಲ್ಲಿ ಜೇನು ಕೃಷಿ ಮಾಡ್ತಾ ಇದ್ದೀನಿ ಸರ್. ಮತ್ತೆ ಬಾಳೆ ಬೆಳೆ ಇದೆ ಸರ್, ಅಡಿಕೆ ಇದೆ ಸರ್. ಅದಾದ್ಮೇಲೆ ನಾನು ಮೆಕ್ಕೆಜೋಳ ಬೆಳಿತೇನೆ ಸರ್. ಮಧ್ಯೆ ತೊಗರಿ ಇಂಥವೆಲ್ಲ ಅಂತರ ಬೆಳೆ. ಸಿರಿಧಾನ್ಯಗಳು ನಾನು ಬೆಳೀತಿಲ್ಲ ಸರ್, ಯಾಕಂದ್ರೆ ನಮ್ದು ಒಂದು ಸ್ವಲ್ಪ ಉತ್ಕೃಷ್ಟವಾದ ಭೂಮಿ, ಹೆಚ್ಚು ಮಳೆಗಾಲ ಆಗ್ತಾ ಇದೆ ಸರ್. ಹಂಗಾಗಿ ನಾನು ಸಿರಿಧಾನ್ಯಗಳು ಕಮ್ಮಿ ಮಾಡಿ ಸರ್, ದ್ವಿದಳ ಧಾನ್ಯಗಳು ಬೆಳೀತಾ ಇದ್ದೀನಿ. ಜೇನು ಕೃಷಿ ಮಾಡ್ಬೇಕಂತ ಯಾಕೆ ಅನಿಸ್ತು? ಈಗ ಬೆಳೆಗಳಲ್ಲಿ ಪರಾಗಸ್ಪರ್ಶ ಇದೆ, ಮತ್ತೆ ಪತ್ರ ಅರಿತು ಬೆಳೆಗಳಿಗೆ ಏನ್ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸರ್. ಹಾಗೆ ಪರಾಗಸ್ಪರ್ಶ ಮಾಡಕ್ಕೆ ನಾನು ನನ್ನ ತೋಟದಲ್ಲಿ ಸಾಕಷ್ಟು ಜೇನುಗಳು ಇದಾವೆ ಸರ್. ಅವು ಪ್ರತಿಯೊಂದು ಗಿಡಗಳು ಬಾಳೆ ಮಾತೆ ಬಂದಾಗ ಅದ್ರ ಮೇಲೆ ಹೂ ಮೇಲೆ ಕುಂತ್ಕಂತ ಸರ್, ಅಲ್ಲಿ ಸ್ಪರ್ಶ ಆಗುತ್ತೆ ಸರ್. ಆಮೇಲೆ ಒಂಬಳೆ ಬರ್ತಾವೆ ಸರ್, ಒಂಬಳೆ ಬಂದಾಗ ಆ ಒಂಬಳೆ ಮೇಲೆಲ್ಲ ಕುಂತು ಬಿಡುತ್ತೆ ಸರ್. ಅಲ್ಲಿ ಪೆಟ್ಟಿಗೆಟ್ಟಿದ್ದೀನಿ ಸರ್, ಅಲ್ಲಿ ನೋಡ್ತೀನಿ ಸರ್. ಆ ಭಾಗದಲ್ಲಿ ಮಾತ್ರ ಇಳುವರಿ 2-3 ಕುಂಚಿಗೆ ಜಾಸ್ತಿ ಇರುತ್ತೆ ಸರ್. ಜೇನು ಅಲ್ಲಿ ಹೋಗಿ ಮುಟ್ಟಿ ಪರಾಗಸ್ಪರ್ಶ ಮಾಡೋದ್ರಿಂದ ಅದನ್ನ ಕಂಡ್ಕೊಂಡು ನಾನು ಈ ಜೇನು ಕೃಷಿಗೆ ಹೋದೆ ಸರ್. ಆಮೇಲೆ ಪ್ರತಿ ಒಂದು ತುಡಿಮೆ ಜೇನು ಅಂತ ಇಟ್ಟಿದ್ದೀನಿ ಸರ್. ಅದನ್ನ ನಮ್ಮೂರಲ್ಲಿ ಒಬ್ರು ನಬಾರ್ಡಲ್ಲಿ ಕೆಲಸ ಮಾಡ್ತಾರೆ ಸರ್, ಅವ್ರ ಕಡೆಯಿಂದ ನಾನು ಪೆಟ್ಟಿಗೆಗಳು ತಗೊಂಡು 4-5 ಪೆಟ್ಟಿಗೆಗಳು ತಗೊಂಡು ಅದಕ್ಕೆ ಬೇಕಾದಂತ ಅವಕ್ಕೆ ಆಹಾರ ಬೇಕಾಗುತ್ತೆ ಸರ್. ಸ್ಟಾರ್ಟಿಂಗ್ ನಮ್ಮ ಕೆಲವು ಟೈಮ್ನಲ್ಲಿ ಅವಕ್ಕೆ ಆಹಾರ ಸಿಗಲ್ಲ ಸರ್. ಅವಾಗ ಅಂತ ಸ್ಥಾನದಲ್ಲಿ ನಾವು ಸಕ್ಕರೆ ನೀರು ಕೊಡಬೇಕಾಗುತ್ತೆ. ಸಕ್ಕರೆ ಪಾನಕ ಹಾಕ್ಸಿ ಒಳಗೆ ಪೆಟ್ಟಿಗೆ ಇರ್ತವೆ, ಕೆಳಭಾಗದಲ್ಲಿ ಅವು ಕೋಣಿಗಳು ಇರ್ತವೆ ಸರ್, ಮೇಲ್ಭಾಗದಲ್ಲಿ ಅವು ನಮಗೆ ಪ್ರೊಡಕ್ಷನ್ ಅಂದ್ರೆ ನಮಗೆ ತುಪ್ಪ ಮಾಡಿಕೊಡ್ತಾವೆ ಸರ್. ನನಗೆ ಪ್ರತಿ ಒಂದು ಇದರಿಂದ 2-4 ಕೆಜಿ ತುಪ್ಪ ಸಿಗುತ್ತೆ ಒಂದು ಪೆಟ್ಟಿಗೆಯಿಂದ. ಒಂದು ಬೀಡ ಸರ್? ಒಂದೇ ಪೆಟ್ಟಿಗೆ, ಒಂದು ಪೆಟ್ಟಿಗೆಯಿಂದ ಒಂದು ಬೀಡ. ಅದು ಮಾರ್ಕೆಟಲ್ಲಿ 800-1,000 ರೂಪಾಯಿ ತನಕ ಮಾರ್ತಾ ಇದಾರೆ ಸರ್ ಜೇನುತುಪ್ಪ. ಶುದ್ಧವಾದ ಜೇನು. ನಮ್ಮೂರಲ್ಲಿ ಇನ್ನೂ ಸಾಕಷ್ಟು ರೈತರು ಇದ್ದಾರೆ ಸರ್, ಯುವ ರೈತರು ಜೇನು ಕೃಷಿ ಮಾಡಿದ್ದಾರೆ. ಓಬನಕ್ಕಲ್ಲಿ ಬಂದರೆ ಅಲ್ಲಿ ಪೆಟ್ಟಿಗೆಗಳು ಸಿಗ್ತಾವೆ ಸರ್. ಮನೆ ಹತ್ರನೂ ಪೆಟ್ಟಿಗೆಗಳು ಹಾಕಿ ಹೂವಿನ ಗಿಡಗಳು ಇರ್ತಾವೆ ಸರ್, ಅಲ್ಲೂ ಮಾಡಿದ್ದಾರೆ. ಈ ಕಾನ್ಸೆಪ್ಟ್ ನನಗೆ ಬಂದ್ರಿಂದ ನನಗೆ ಈ ಕಲಬೆರಕೆ ಜಗತ್ತಿನಲ್ಲಿ ಶುದ್ಧವಾದ ತುಪ್ಪನೂ ಸಿಕ್ತು, ಮತ್ತೆ ನನ್ನ ತೋಟದಲ್ಲಿ ಈಲ್ಡು ಜಾಸ್ತಿ ಆಗ್ತದೆ, ಇಳುವರಿ ಬರಕ್ಕೆ ಇದನ್ನು ಕಾರಣ. ಆಮೇಲೆ ಈ ಬಾಳೆನೆಲ್ಲ ಸಾವಿರದಲ್ಲಿ ಮಾಡಿದ್ದೀನಿ ಸೀಗೆ, ನನ್ನ ತೋಟದಲ್ಲಿ ಇದೆ ಸರ್, ಒಂದು 600 ಕಂದಿದೆ ಸರ್. ನಾನು ಯಾವ್ದೇ ಕೆಮಿಕಲ್ ಹಾಕಿಲ್ಲ. ಫಸ್ಟ್ ಅವ್ನು ನಾಟಿ ಮಾಡ್ಬೇಕಾದ್ರೆ ತಮಿಳುನಾಡಿನ ತರಿಸಿ ಸರ್. ಈಗ ನಾವು ತೋಟ ಅಲ್ಲಿ ನೋಡಿರಲ್ಲ ಸರ್, ಬಾಳೆ ಸಸಿನ ಬಾಳೆ ಕಂದು ತರಿಸಿನಿ ಸರ್. ಅವು ಗೆಡ್ಡೆಗಳಿಗೆ ಮುಂದೆ ರೋಗಗಳು ಬರಬಾರ್ದು ಅಂತೇಳಿ ಏನು ನಾವು ಈಗ ಬೀಜ ಉಪಚಾರ ಮಾಡ್ತೀವಿ. ನಾನೇ ಮಾಡಿ ಸರ್, ಈ ಪೊಟಾಷಿಯಂ ಪರಮಾಣು ನೆಟ್ಟಂತ ಒಂದು ಇದು ಬರುತ್ತೆ ಸರ್, ಅದರಲ್ಲಿ ಒಂದು 200 ಲೀಟರ್ ಡ್ರಮ್ಮಲ್ಲಿ ಎಲ್ಲ ಗೆಡ್ಡೆಗಳನ್ನ ಹಾಕಿ ಅವನ್ನ ಹೆದ್ದಿ ಮತ್ತೆ ನಾನು ಗುಣಿಗೆ ಲಘು ಪೋಷಾಂಶಗಳು ಕಡಿಮೆ ಇರೋದ್ರಿಂದ ನಾನು ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಗೊತ್ತಾಯ್ತು ಸರ್. ಆಗ ಜಿಂಕು ಬೋರಾನು ಆಮೇಲೆ ಜಿಪ್ಸಮ್ಗಳನ್ನ ಬಳಸಿ ಗುಂಡೆಲ್ಲಿ ಹಾಕಿ ಅವನ್ನೆಲ್ಲ ನಾಟಿ ಮಾಡಿದ್ವಿ ಸರ್. ಸದೃಢವಾಗಿದೆ ಸರ್, ತುಂಬಾ ದೃಢಕಾಯಿಗೆ ಎತ್ತರವಾಗಿ ಬೆಳೆದಿದೆ ಸರ್. ನಾಟಿ ಮಾಡಿ ಬಾಳೆನ? ಬಾಳೆ ಈಗ ಒಂದು 6 ತಿಂಗಳಾಗಿದೆ ಸರ್. ಈಗ ಆಲೇ ಇನ್ನೊಂದು 3 ತಿಂಗಳು ಆದ್ರೆ ಪ್ರೊಡಕ್ಷನ್ ಬರ್ತಾವೆ ಸರ್. ಈ ಜೇನು ಇರೋದ್ರಿಂದ ಅವಕ್ಕೆಲ್ಲ ನನಗೆ ಬಹಳ ಯುಟಿಲೈಸ್ ಆಗ್ತದೆ ಸರ್. ಈಗ ಅಡಿಕೆ ಒಳಗಡೆ ಬಾಳೆ ಹಾಕಿದ್ರೆ ಅದನ್ನ ಸಪರೇಟ್ ಹಾಕಿದ್ರೆ? ಇಲ್ಲ ಸರ್, ಅದು ಸಣ್ಣ ಗಿಡಗಳು ಅಡಿಕೆ ಇದ್ವಿ ಸರ್. ನಾನು ಮೊದಲು ಹಳೆ ತೋಟ ಇತ್ತು ಸರ್, ಪಕ್ಕಕ್ಕೆ ಒಂದು 600 ಸಣ್ಣ ಸಸಿಗಳಿದಾವೆ, ಅದ್ರ ಮಧ್ಯೆ ಮಧ್ಯೆ ಹಾಕೊಂಡು ಹೋಗಿದ್ದೀನಿ ಸರ್. 8 ಅಡಿ ಇದೆ ಸರ್, ಮಧ್ಯೆ ಒಂದೇ ಒಂದೊಂದು ಬಾಳೆ ಸಸಿ ಹಾಕೊಂಡು ಹೋಗಿದ್ದೀನಿ. ಅಂದ್ರೆ ಈಗ ಬಾಳೆಯಲ್ಲಿ ನಾವು ಸಾಕಷ್ಟು ಆದಾಯ ಪಡಿಬೇಕು, ಒಳ್ಳೆ ಯಶಸ್ಸು ಕಾಣಬೇಕು ಅಂತಂದ್ರೆ ಈಗ ಜೇನು ಸಾಕಾಣಿಕೆ ಮಾಡಿದ್ದು ಒಂದು ಅನುಕೂಲ ಆಯ್ತು ನಿಮಗೆ. ಜೊತೆಗೆ ರಾಸಾಯನಿಕ ಕೃಷಿ ಬಿಟ್ಟು ಬರೀ ಸಾವಯವ ಗೊಬ್ಬರಗಳನ್ನ ನೀವು ಬಳಸೋದು, ಇದು ಒಂದು ಅನುಕೂಲ ಆಯ್ತು ಅಂತ ಹೇಳ್ತೀರಿ? ಹೌದು ಸರ್. ಹೆಂಗೆ ಅಂದ್ರೆ ಈಗ ನನ್ನ ಮಣ್ಣು ಪರೀಕ್ಷೆ ಮಾಡಿದೆ ಸರ್, ನನ್ನಲ್ಲಿ ರಂಜಕದ ಪ್ರಮಾಣ ಜಾಸ್ತಿ ಆಯ್ತು ನನ್ನ ಮಣ್ಣಲ್ಲಿ. ನಾನು ಮತ್ತು ಅದೇ ಭೂಮಿಗೆ ರಂಜಕನೇ ಜಾಸ್ತಿ ಹಾಕಂತ ಹೋದ್ರೆ ಉಪಯೋಗ ಸರ್. ಅದಕ್ಕೆ ಏನ್ ಮಾಡೋದು, ರಂಜಕ ಪ್ರಮಾಣ ತಗ್ಸ್ಬೇಕಾದ್ರೆ PSP ಅಂತ ಇದೆ ಸರ್ ನಮ್ಮಲ್ಲಿ, ಅಣುಜೀವಿ ಗೊಬ್ಬರ, ಫಾಸ್ಫರಸ್ ಆಬಿಸಲ್ ಬ್ಯಾಕ್ಟೀರಿಯಾ ಅಂತ ಇದೆ ಸರ್. ಆ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಸರ್, ರಂಜಕನ ಕರಗಿಸಿ ಬೇರುಗಳು ಸುತ್ತನೇ ಇರೋ ವಾಸ ಮಾಡುತ್ತೆ ಸರ್. ಅದು ಹೆಚ್ಚು ನಮಗೆ ರಂಜಕ ಕರೆಸಿ ಕೊಡ್ತಾ ಸರ್. ನಾನು ರಂಜಕ ಕೊಡೋ ಅವಶ್ಯಕತೆ ಇಲ್ಲ ಸರ್. ಈ ಪಿ ಎಸ್ ಬಿನ ಕೊಡಬೇಕಾದ್ರೆ ನಾವು ನೇರ ಕೊಡ ಬರಲ್ಲ ಸರ್. ಅದಕ್ಕೆ ಮಧ್ಯವರ್ತಿ ಬೇಕು ಸರ್. ಆ ಮಧ್ಯವರ್ತಿ ಯಾರು ನೋಡಿ ಸರ್, ನೀವು ಹೇಳಿರಲ್ಲ ಚಿನ್ನ ಅಂದ್ರಲ್ಲ ಆ ಗೊಬ್ಬರ, ಆ ಧನಿನ ಗೊಬ್ಬರ ಜೊತೆಗೆ ಅವನ್ನ ಮಿಕ್ಸ್ ಮಾಡಿ ಅವು ಜೀವಂತ ಇರಬೇಕಂದ್ರೆ ಅದಕ್ಕೆ ಪ್ರತಿಕೂಲ ವಾರ ನಮಗೆ ಅದನ್ನ ನಾನು ಬಡ್ಡಿಗೆ ಹಾಕಿದೆ ಸರ್ ಎಲ್ಲ ಗಿಡಗಳಿಗೆ. ಹಂಗಾಗಿ ರಂಜಕನ ಕರೆಸಿ ಅವು ಕೊಡ್ತಾ ಇದ್ದಾರೆ ಸರ್. ಅಲ್ಲಿ ನಮಗೆ ಉಪಯೋಗ ಆಯ್ತು ಸರ್ ಜೀವನ ಗೊಬ್ಬರ. ಹಾಗೆ ಇನ್ನೊಂದು ಹೇಳಿದ್ನ ಸರ್, ನಾನು ದ್ವಿದಳನ ಹಾಕಕ್ಕೆ ರೈಜೋಬಿಯಂ ಬಳಸ್ತೀನಿ ಸರ್. ರೈಜೋಬಿಯಂ ದ್ವಿದಳಗೆ ಅದು ಸೂಕ್ಷ್ಮ ಜೀವನ ಗೊಬ್ಬರ, ಸಾಕಷ್ಟು ಇವು ರೋಗ ಬರ್ತಾವೆ ಸರ್ ತೊಗರಿಗೆ, ಸ್ವರ್ಗ ರೋಗ ಗಿಡಗಳೆಲ್ಲ ಬರ್ತಾವೆ, ಅವನ್ನ ಕಂಟ್ರೋಲ್ ಮಾಡಿಸ್ತಾ ಇದೆ ರೈಜೋಬಿಯಂ. ಹಾಗಾಗಿ ನಾನು ಸೂಕ್ಷ್ಮ ಜೀವಿಗಳನ್ನ ಈ ಮಣ್ಣಿಗೆ ಸೇರಿಸೋದ್ರಿಂದ ನಮ್ಮ ಬೆಳಿಗ್ಗೆ ಎಷ್ಟೋ ನಮಗೆ ಉಪಯೋಗ ಆಗುತ್ತೆ ಸರ್. ರಾಸಾಯನಿಕ ಗೊಬ್ಬರಗಳನ್ನ ಅವಶ್ಯಕತೆನೇ ಇರಲ್ಲ ಸರ್. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಮತ್ತೆ ಸದೃಢವಾಗಿ ತೆಗಿಬೋದು ಸರ್. ಕೀಟ ಬಾಧೆಗಳು ಕಮ್ಮಿ ಆಗ್ತಾವೆ ಸರ್. ನಮಗೆ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಕೀಟಗಳು ಮತ್ತೆ ಉಪಯೋಗ ಕೀಟಗಳು ನಮ್ಮ ಜೀವಂತ ಬೇಲಿಯಲ್ಲಿ ಇರ್ತಾವೆ ಸರ್. ಈಗ ಯಾವುದೋ ಒಂದು ಜೀವಂತ ಬೇಲಿ ಮಾಡೋದ್ರಿಂದ ಉದಾಹರಣೆ ಬೇವು ಇರ್ತಾವೆ ಸರ್, ಮಾವು ಸುತ್ತ ಇರ್ತಾವೆ ಸರ್. ಒಬ್ಬ ಶತ್ರು ಬರ್ಬೇಕಾದ್ರೆ ಒಂದು ಮುಳ್ತಂತಿ ಬಂದ್ರೆ ಅಲ್ಲಿ ನಿಂತ್ಕೊಂತಾರೆ ಸರ್. ಹಾಗೇನೆ ನಮ್ಮ ಜೀವಂತ ಬೇಲಿಗಳಿದ್ರೆ ಎಂತ ಒಂದು ಕೀಟ ಹಾನಿ ಯಾವ ಬರೋಕ್ಕೆ ಅಷ್ಟು ತಡೆ ಆಗುತ್ತೆ, ಅವು ಅಲ್ಲಿ ಕಂಟ್ರೋಲ್ ಆಗ್ತಾವೆ ಸರ್, ನಮ್ಮ ಬೆಳಿಗ್ಗೆ ಹಾನಿ ಮಾಡಲ್ಲ. ಇವತ್ತು ನನ್ನ 15 ವರ್ಷ ಕೃಷಿ ಅನುಭವದಲ್ಲಿ ನಾನು ಎಂದೂ ಲಾಸ್ ಆಗಿಲ್ಲ ಸರ್. ಅಂದ್ರೆ ನೀವು ಒಂದೇ ಬೆಳೆಗೆ ಸೀಮಿತ ಆಗಿಲ್ಲ, ಸೀಮಿತ ಸಮಗ್ರ ಬೆಳೆಗಳನ್ನ ಬೆಳೆಯುತ್ತೀರಿ. ಹೌದು, ಈಗ ಎಲ್ಲಾ ಬೆಳೆಗಳನ್ನ ಬೆಳೆದಾಗ ರೈತರಿಗೆ ಅಷ್ಟೊಂದು ಯಾವುದು ನಷ್ಟ ಅಂತ ಆಗಲ್ಲ. ಒಂದು ಬೆಳೆ ನಿಮಗೆ ಕೈ ಕೊಟ್ಟರೆ ಇನ್ನೊಂದು ಬೆಳೆ ಆದ್ರೂ ಕೈ ಹಿಡಿಯುತ್ತಲ್ವಾ? ನೋಡಿ ಸರ್, ಈಗ ಉದಾಹರಣೆ ನೀವು ಹೇಳಿದ್ರೆ ಸರ್, ನಮ್ಮ ಇಲಾಖೆಯವರು ಹೇಳ್ತಾರೆ ಅಕ್ಕಡಿ ಬೆಳೆ ಪದ್ಧತಿಗಳು ಬಹಳ ಒಳ್ಳೇದು ಅಂತ. ಉದಾಹರಣೆ ಔಡ್ಲ ಇತ್ತು ಸರ್, ಔಡ್ಲ ಇವತ್ತು 8-10-12 ಸಾವಿರ ರೂಪಾಯಿ ನೀವು ಮಧ್ಯ ಔಡ್ಲ ಹಾಕ್ತೀವಿ ಸರ್. ಆಮೇಲೆ ಏರುಗಳೆಲ್ಲ ಔಡ್ಲ ಹಾಕೋದು, ಮಧ್ಯ ತೊಗರಿ ಬೆಳೆಗಳು ಹಾಕೋದು, ಇವೇನಾಗುತ್ತೆ ತನ್ನ ತ್ಯಾಜ್ಯಗಳು ತಪ್ಪು ಎಲೆಗಳು ಕೆಳಗಡೆ ಮಣ್ಣಿನಲ್ಲಿ ಪೋಷಕಾಂಶಗಳು ಜಾಸ್ತಿ ಆಗ್ತದೆ, ಫಲವತ್ತತೆ ಹೆಚ್ಚುತ್ತಾವ ಅದು ಹೆಚ್ಚಾಗುತ್ತೆ ಸರ್. ಹಾಗಾಗಿ ಅವನ್ನ ಅಕ್ಕಡಿ ಬೆಳೆಗಳನ್ನ ಬೆಳೆಯೋದ್ರಿಂದ ಮಣ್ಣಿನ ಫಲತೆ ಹೆಚ್ಚಾಯ್ತು. ಒಂದ್ ಪಕ್ಷ ನಮ್ಮ ಮುಖ್ಯ ಬೆಳೆ ಮೆಕ್ಕೆಜೋಳ ಆಗಿರ್ಬೋದು, ಇನ್ನೊಂದು ಯಾವ್ದು ಹಾಕಿರ್ ಸರ್, ಅದು ಮಳೆ ಬರದ ಹಾನಿ ಆದ್ರೂ ಇದಕ್ಕೆ ಅವಕಾಶ ಇರುತ್ತೆ ಸರ್ ಅಕ್ಕಡಿ ಬೆಳೆಗಳಿಗೆ. ಹೌದು, ಔಡ್ಲೇಬೇಕು, ಇದರಲ್ಲಿ ಆದಾಯ ತಗೋಬಹುದು ಸರ್. ನಮ್ಗೆ ವರ್ಷದ ಒಂದೇ ಬೆಳೆ ಸರ್ ರೈತಿಗೆ, ಇವನ್ನ ಆದಾಯಗಳು ತಗೋಬಹುದು ಸರ್. ಹಾಗಾಗಿ ನಾನು ರೈತ ಅನುಗಾರ ಆಗಿ ಸಾಕಷ್ಟು ಸುಮಾರು 12 ವರ್ಷ ಕೆಲಸ ಮಾಡಿದ ಸರ್. ಇದು ಟೆಕ್ನಿಕಲ್ ಪ್ರಮೋಟರ್ ಅಂತ ಮತ್ತೆ 2 ವರ್ಷ ಕೆಲಸ ಮಾಡಿದೆ. ಇಷ್ಟ ಹೆಕ್ಟೇರ್ ಕೊಟ್ಟಿದ್ರು, ಅಲ್ಲಿ ಏನು ರೈತರು ಏನೆಲ್ಲ ಚಟುವಟಿಕೆಗಳು ಮಾಡ್ತಾರೆ ಅಷ್ಟು ಮಾಹಿತಿ ನಮ್ಮ ಇಲಾಖೆ ಕೊಟ್ಕೊಂತ ಬಂದೆ. ಅವರು ನೀರಿನ ಸಂರಕ್ಷಣೆ ಮಾಡೋದಾಗಲಿ, ನೀರಿನ ಪರೀಕ್ಷೆ ಮಾಡೋದು, ಒಂದು ಮಣ್ಣು ಪರೀಕ್ಷೆ ಮಾಡೋದು, ಎಲ್ಲವನ್ನು ರೈತರಿಗೆ ತೋರಿಸ್ಕೊಟ್ಟಿನಿ ಸರ್. ಈಗ ನೀರು ಮಣ್ಣು ಪರೀಕ್ಷೆ ಅಂತಂದ್ರೆ ಕೆಲವೊಂದು ಮಣ್ಣು ಪರೀಕ್ಷಾ ಕೇಂದ್ರಗಳು ಅದಾವ, ಅಲ್ಲಿ ಮಾಡಿಸ್ಬೋದು. ಅಂದ್ರೆ ನೀರು ಸಂರಕ್ಷಣೆ ಅಂತಂದ್ರೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಾ ಸರ್? ಈಗ ನಾವು ನೀರಿನ ಸಂರಕ್ಷಣೆ ಹೆಂಗ್ ಮಾಡಬಹುದು ಅಂದ್ರೆ, ಸಾಕಷ್ಟು ಮಳೆ ಒಂದೇ ವರ್ಷಕ್ಕಾಗೋ ಮಳೆ ಒಂದೇ ಸರಿ ಬಿದ್ದಿರು ಸರ್, ಅದು ಏನ ಮಾಡುತ್ತೆ, ಹಳ್ಳ ಕೊಳಗಳು ಮತ್ತೆ ನಮ್ಗೆ ಅಡೆತಡೆಗಳಿದೆ, ಸೀದಾ ಹಳ್ಳ ಸೇರುತ್ತೆ, ಸಮುದ್ರ ಸೇರುತ್ತೆ, ಕೆರೆ ಕಟ್ಟೆಗಳಿಗೆಲ್ಲ ಸೇರಿಸ. ಅಂತ ನೀರನ್ನ ನಾವು ಇಂಗಿಸೋಕೆ ಪ್ರಯತ್ನ ಮಾಡಿಸ್ಬೇಕು. ಇಂಗಿಸೋದು ಅಂದ್ರೆ ಸಮಪಾತಾಳಿ ಬೇಸಾಯ ಕ್ರಮಗಳು, ಮಾಗಿ ಉಳಿಮೆ, ಆಮೇಲೆ ಅಂತರ್ ಬದುಗಳ ನಿರ್ಮಾಣ, ಅಂದ್ರೆ ಬದುಗಳ ನಿರ್ಮಾಣ ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಆಮೇಲೆ ಸಂಕನ್ ಪಾಂಡ್ ಅಂತ ನಾವು ಕಲ್ಲಿನ ಕೊಡಿ ಅಂತೀವಿ ಸರ್, ಬಂದ ನೀರು ಕೆಳಗ್ ಬಿದ್ದು ಮತ್ತೆ ಹತ್ತಿ ಹೋಗ್ಬೇಕು ಸರ್. ಅಲ್ಲಿ ಸಾಕಷ್ಟು ನೀರು ನಿಂತು ಹೋಗ್ಬೇಕು, ನಿಂತು ಹೋತಂದ್ರೆ ಭೂಮಿಯ ಫಲವತ್ತತೆ ಹಾಳಾಗಲ್ಲ, ಜೊತೆಗೆ ಇಂಗಿ ಹೋಗುತ್ತಲ್ಲ, ಅಲ್ಲಿ ಅಂತರ್ಜಲನೂ ಹೆಚ್ಚಾಗುತ್ತೆ. ಹೌದು, ಆಮೇಲೆ ಬದುಗಳು ಸುತ್ತ ಇವು ಗ್ಲಿಸಿರಿಡೇ ಹಚ್ಚಿದೀವಿ ಸರ್, ಸಾಕಷ್ಟು ಅಲ್ಲಲ್ಲಿ ಬಂದು ಕಾಣ್ತಾವ ಸರ್. ಆಗ ಗೊಬ್ಬರ ಸ್ವಲ್ಪ ಅದನ್ನ ಕಡಿದು ಮತ್ತೆ ಗೊಬ್ಬರದ ಕಾಂಪೋಸ್ಟ್ ಗೊಬ್ಬರನು ಮಾಡ್ಕೋಬಹುದು, ಅದೊಂದು ಪದ್ಧತಿ. ಆಮೇಲೆ ಕೃಷಿ ಹೊಂಡಗಳು ಮಾಡಿದ್ವಿ ಸರ್. ಎಷ್ಟು ಮಾಡಿದ್ರೆ ಕೃಷಿ ಹೊಂಡ? ನಮ್ಮ ಜಮೀನಲ್ಲಿ ಒಂದಿದೆ ಸರ್. ಕೃಷಿ ಹೊಂಡ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಕುಸ್ಕಿ ಜಮೀನು ಆಗಿರೋದ್ರಿಂದ ಬಿದ್ದಂತ ಮಳೆ ನೀರನ್ನ ಕೃಷಿ ಹೊಂಡದಲ್ಲಿ ಸಂಗ್ರಹ ಆಗುತ್ತೆ ಸರ್. ಆ ಸಂಗ್ರಹ ನೀರು ಈಗ ನಮ್ಮ ಬೆಳೆ ಒಂದು ಹಂತಕ್ಕೆ ಬಂದಿರ್ತ, ಈ ಪ್ರೊಡಕ್ಷನ್ ಹಂತಕ್ಕೆ ಬಂದಿರ್ತಿ, ಮೆಕ್ಕೆಜೋಳ ಸೂಲಂಗಿ ಹಂತಕ್ಕೆ ಬಂದಿರ್ತ, ಆ ಒಂದು ದಿನಗಳಲ್ಲಿ ಮಳೆ ಬರೋದಿಲ್ಲ ಸರ್. ಒಂದು 15 ಸರ್ ಇಲ್ಲಿ ಕೃಷಿ ಹೊಂಡದಲ್ಲಿ ನೀರಿದೆ ಸರ್. ಅಲ್ಲಿ ಬೆಳೆ ಇನ್ನೇನು ನಮ್ಗೆ ಕೈ ಎಟಕದೆ, ನಾವು ಇನ್ನೊಂದು ವಾರಕ್ಕೆ ನಮ್ಮ ಬೆಳೆ 15 ಮಳೆ ಬೆಳೆ ಬರುತ್ತೆ ಅಂತ ಸಂದರ್ಭದಲ್ಲಿ ಕೃಷಿ ಹೊಂಡದಲ್ಲಿ ನೀರನ್ನು ಬಳಕೆ ಮಾಡೋದ್ರಿಂದ ನಮ್ಗೆ ಅಲ್ಲಿ ಆದಾಯ ಉಳಿತು ಸರ್. ಇದು ನೀರಿನ ಒಂದು ಸಂರಕ್ಷಣೆ ಮತ್ತೆ ನೀರು ಉಪಯೋಗ ಆಯ್ತು. ಇದೊಂದು ಪದ್ಧತಿಯಿಂದ ನಾವು 300 ಕೃಷಿ ಮಾಡಿದ್ ಸರ್. ಇವತ್ತು ರೈತರು ತುಂಬಾ ನೆನೆಸ್ತಾರೆ ಸರ್. ಆ ನೀರಲ್ಲಿ ಸಾಕಷ್ಟು ತರಕಾರಿಗಳು ಬೆಳೀತಾ ಇದಾರೆ, ಆಮೇಲೆ ಸುತ್ತ ಹಣ್ಣಿನ ಬೆಳೆಗಳು ಬಳ್ಕೊಂಡಿದ್ದಾರೆ. ಈಗ ನೀವು ಹಣ್ಣಿನ ಬೆಳೆಗಳೆಲ್ಲ ಹಾಕಿದ್ರೆ? ಹಣ್ಣಿನ ಬೆಳೆ ಅಂದ್ರೆ ನಂದು ಸ್ವಲ್ಪ ಮಾವು ಇದೆ ಸರ್, ಅದ್ ಬಿಟ್ರೆ ಮಾವಂದ್ರೆ ಸುತ್ತ ಬಾಡ್ರಿಗೆ ಹಾಕಿದ್ ಸರ್ ಅಷ್ಟೇ, ಮುಖ್ಯ ಬೆಳೆ ಮಾಡಿಲ್ಲ. ಎಷ್ಟು ಗಿಡದ ಮಾವು? ಮಾವಂದ್ರೆ 2-3 ಹಾಕಿದ್ ಸರ್ ಅಷ್ಟೇ. ಹಲಸು ಆಗಿರ್ಬೋದು? ಹಲಸು ಹಾಕಿಲ್ಲ ಸರ್, ಬಾಳೆ ಇರೋದ್ರಿಂದ. ಹಾಗಾಗಿ ನಾನು ಅಷ್ಟೇ. 9 ಎಕರೆ ನೀರಾವರಿ ಬರುತ್ತೆ ನಂದು, 9 ಎಕರೆ ನೀರಾವರಿ ಆಗುತ್ತೆ. ಅದರಲ್ಲಿ ನಾನು ಮಾಡುತ್ತಿರೋದ 1.5 ಎಕರೆ ಅಷ್ಟು ತೋಟಗಾರಿಕೆ ಬೆಳೆಗಳು. ಇನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ಬೇಕಂತಿದ್ದೀನಿ ಸರ್. ಏನಾರ ಒಂದು ವೈವಿಧ್ಯಮ ಬೆಳೆ ಬೆಳೆದ ಬೆಳಿಬೇಕಂತ ಆಲೋಚನೆ. ಮುಖ್ಯವಾಗಿ ಈಗ ಅಡಿಕೆ ಜಾಸ್ತಿ ಇರೋದ್ರಿಂದ. ಯಾಕೆ ಅಡಿಕೆಗೆ ಹೆಚ್ಚು ಆದ್ಯತೆ ಯಾಕೆ ಕೊಟ್ಟಿರಿ ಸರ್? ಅಡಿಕೆಗೆ ಯಾಕೆ ಆದ್ಯತೆ ಕೊಡ್ತೇನೆ ಅಂದ್ರೆ, ಈಗ ಅಡಿಕೆ ಈ ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಸದ್ಯ ಈಗ ನಮ್ಮ ರೈತರಿಗೆ 50,000 ರೂಪಾಯಿ ಕ್ವಿಂಟಲ್ ಯಾವ ಬೆಳೆನೂ ಮಾರಕ್ಕಾಗಲ್ಲ ಸರ್. 45-50,000 ಕ್ವಿಂಟಲ್ ಬಾಳ್ತಾ ಇದೆ. ಆಮೇಲೆ ಇದು 4 ವರ್ಷಕ್ಕೆ ಬಂದ್ಬಿಡುತ್ತೆ ಸರ್. ಸರಿಯಾಗಿ ಪೋಷಣೆ ನಿರ್ವಹಣೆ ಮಾಡಿಬಿಟ್ರೆ 4-5 ವರ್ಷಕ್ಕೆ ಅದು ಖರ್ಚು ಕಡಿಮೆ ಸರ್. ಅಡಿಕೆ ತೋಟಗ ಇದನ್ನ ಯಾವ ವರ್ಷದ 12 ತಿಂಗಳಲ್ಲಿ ಕೆಲಸ ಮಾಡ್ಬೋದು, ಇದಕ್ಕಿಂತ ಟೈಮ್ ಅಂತೇಳಿ ಸರ್. ಈ ನಮ್ಮ ಏಕಬೆಳೆ ಮತ್ತೆ ದಿಲ್ದಾಣೆ ಹಾಕಿದ್ರೆ ಮಳೆ ಬಂದ ತಕ್ಷಣ ಬೇಸಾಯ ಮಾಡಬೇಕು, ಮಳೆ ಬಂದ ತಕ್ಷಣ ಗೊಬ್ಬರಗಳು ಹಾಕ್ಬೇಕು, ಕಳೆ ನಿರ್ವಹಣೆ, ಈ ಮೂರಲ್ಲಿ ಎಲ್ಲಾರು ಫೇಲ್ ಆದ್ರೆ ನಮ್ಮ ಬೆಳೆ ಹೋಗ್ ಸರ್. ಯಾವುದು ಏಕದಳ ಬೆಳೆ, ಮೆಕ್ಕೆಜೋಳ ಆಗಿರ್ಬೋದು, ತೊಗರಿ, ಅಲಸಂದಿ, ರಾಗಿ, ಯಾವ್ಯಾವ ಆಗಿರ್ಬೋದು ಸರ್, ಕುಸ್ಕಿ ಬೆಳೆಯಲ್ಲಿ ಇವ್ರ ಟೈಮ್ ಸರಿಯಾಗಿ ಇನ್ ಟೈಮು ಪ್ರಕೃತಿಗೆ ಹೊಂದ್ಕೊಂಡು ಬೆಳೆಯಂತಾವ್ ಸರ್. ಈ ತೋಟಗಾರಿಕೆಗೆ ಅಡಿಕೆ ಹಾಕ ಅಂದ್ರೆ ವರ್ಷದ 12 ತಿಂಗಳು. ಆಮೇಲೆ ಇದನ್ನ ಕೇಣಿದಾರ ಜಾಸ್ತಿ ಇವಾಗ 13-14 ಕೆಜಿ ಕೊಟ್ಬಿಟ್ರೆ ಕ್ವಿಂಟಲ್ಗೆ ಅವ್ನು ಕೈಕೊಂಡು ಹೋಗ್ತಾನೆ, ಅಡಿಕೆ ಬೇಕಂದ್ರೆ ಅಡಿಕೆ ಕೊಡ್ತಾನೆ, ಅವತ್ತು ರೇಟ್ ಇದ್ರೆ ರೇಟ್ ದುಡ್ಡು ಕೊಡ್ತಾನೆ, ಹಂಗಾಗಿ ಅಡಿಕೆಗೆ ಬಹಳ ಜನ ಮಾರು ಹೋಗ್ತಾರೆ ಸರ್. ಇದನ್ನ 12 ತಿಂಗಳಲ್ಲಿ ಯಾವಾಗ ಕೆಲಸ ಮಾಡಬೇಕು? ಈಗ ಸಾಕಷ್ಟು ಇವತ್ತು ರೇಟ್ ಇದೆಯಪ್ಪ, 50,000 ರೇಟ್ ಇದೆಯಾ ಪ್ರತಿ ಕ್ವಿಂಟಲ್ ಅಡಿಕೆಗೆ, ಅದನ್ನ ಒಪ್ಪನ ನಾವು. ಈಗ ರೈತರು ಎಲ್ಲರೂ ಬರೀ ಅಡಿಕೆ ಬೆಳ್ಕೊಂತ ಹೋದ್ರೆ ಮುಂದೆ ಇದ್ರ ಪರಿಸ್ಥಿತಿ ಏನಾಗಬಹುದು ಸರ್? ಈಗ ಹೇಳಿದ್ನಲ್ಲ ಸರ್, ಭೂಸವಕಳಿಂದ, ಕೈಗಾರಿಕೀಕರಣದಿಂದ, ರಸ್ತೆ ಅಗಲೀಕರಣಗಳಿಂದ, ಆಮೇಲೆ ಈ ಹೆಚ್ಚು ರೆಸಾರ್ಟ್ಗಳಾಗದಿಂದ ಏನಾಗಿದೆ ಅಂದ್ರೆ ಕೃಷಿ ಭೂಮಿ ಕಡಿಮೆ ಆಗಿದೆ ಸರ್. ಹೌದು, ಜನಸಂಖ್ಯೆ ಹಾಸ್ಪಿಟಲ್ ಆಗಿದೆ. ಅಂತದ್ರಲ್ಲಿ ಅಡಿಕೆನೇ ಜಾಸ್ತಿ ವಿಸ್ತೀರ್ಣ ಆದ್ರೆ ಇದು ಅಡಿಕೆ ದಿನನಿತ್ಯ ಊಟ ಮಾಡಂತ ಆಹಾರಗಳನ್ನ ಯಾವ ರೀತಿ ಬೆಳ್ಕೋಬೇಕು ಸರ್? ಇದು ಆಹಾರ ಬೆಳೆ ಸರ್ ಅಡಿಕೆ. ಹೌದು, ಈಗ ನಮ್ಗೆ ಸಫಿಷಿಯಂಟ್ ಉಣ್ಣಬೇಕಂದ್ರೆ ರಾಗಿ, ಇನ್ನೊಂದು ಯಾವ್ದಾರ ಮೂಲ ಜೋಳ ಇವೆಲ್ಲ ಬೇಕೇ ಬೇಕು. ಹೌದು, ಕೃಷಿ ಭೂಮಿ ಕಮ್ಮಿ ಆಗಿ ಜನಸಂಖ್ಯೆ ಹಾಸ್ಪಿಟಲ್ದಿಂದ ಮುಂದೊಂದು ದಿವಸ ಆಹಾರದ ಸಮಸ್ಯೆ ನಾವು ನಮ್ಮ ಕಣ್ಮುಂದೆ. ರಾಗಿ ಜೋಳನೇ 50,000 ರೂಪಾಯಿ ಕ್ವಿಂಟಲ್ ಆದ್ರೆ ಆಗ್ಬೋದು ಅಲ್ವಾ? ಖಂಡಿತ ಖಂಡಿತ ಸರ್. ಈಗ ಮೆಣಸು, ಬೆಳಗ್ಗೆ ಮೆಣಸಿನಕಾಯಿ 54,000 ರೂಪಾಯಿ ಇದೆ ಸರ್, ನೋಡಿ ಸರ್. ಅಂತ ಬೆಳೆಗಳಿಗೆ ಹೋಗ್ಬೋದು. ಆಮೇಲೆ ತೃಣಧಾನ್ಯಗಳು ಈಗಲೇ ದುಪ್ಪಟ್ಟಿದೆ ಸರ್, ತಿನ್ನಾರ ಇದೆ ಸರ್. ಯಾಕಂದ್ರೆ ಈಗ ಸಾಮೆ, ಬರಗು, ನವಣೆ, ಸಜ್ಜೆ ಇವೆಲ್ಲ ಇದಾವಲ್ಲ ಸರ್, ಈ ಬೆಳೆಗಳನ್ನ ನಾವು ಹೆಚ್ಚು ಮುಂದೊಂದಿನ 50,000 ರೂಪಾಯಿ ಕ್ವಿಂಟಲ್ ಆಗ್ತಾವ್ ಸರ್. ಈಗ ಅಡಿಕೆ ಬೆಳೆಬಾರ್ದು ಅಂತ ಹೇಳಲ್ಲ, ಈಗ 4 ಎಕರೆ ಜಮೀನು ಐತಂದ್ರೆ 1 ಎಕರೆ ಅಡಿಕೆ ಹಾಕ್ಲಿ, 1 ಎಕರೆ ಏನಾದ್ರೂ ಎಣ್ಣೆ ಕಾಳು ಬೆಳೆಯಲಿ, ಇನ್ನೆರಡು ಎಕರೆ ನಿಮಗೆ ದಿನನಿತ್ಯ ಬೇಕಾದಂತ ಆಹಾರ ಪದಾರ್ಥಗಳನ್ನ, ತರಕಾರಿ, ಜೋಳ, ರಾಗಿ ಅಂತ ಬೆಳಕಬಹುದು ಅಲ್ವಾ? ಈಗ ರೈತರು ಏನ್ ಮಾಡ್ತಾರಪ್ಪ ಅಂದ್ರೆ 4 ಎಕರೆ ಜಮೀನು ಐತಂದ್ರೆ 4 ಎಕರೆಗೆ ಅಡಿಕೆ ಹಾಕ್ಬಿಡ್ತಾರೆ ಅಲ್ವಾ? ಈ ಪರಿಸ್ಥಿತಿ ಇವತ್ತು ಉದ್ಭವ ಆಗೈತೆ ಅಲ್ವಾ? ಅದೇ ಸರ್, ಕಲ್ಟಿವೇಶನ್ ಈಸಿ, ಅದ್ರಿಗೆ ದಾಹ ಇರುತ್ತೆ, ಅಡಿಕೆ ಯಾಂತ್ರಿಕರಣ ಸುಲಭ, ಆಮೇಲೆ ಬೆಳೆನು 4 ವರ್ಷ ಬೆಳೆಸ್ಬಿಟ್ರೆ ಸಾಕು ಸರ್. ಆಮೇಲೆ ನಿರ್ವಹಣೆ ಅಂದ್ರೆ 1-2 ರೋಗ ಬರ್ತಾವ ಸರ್, ಕೊಳೆ ರೋಗ, ಕ್ಯಾದಿಗೆ ಎಡೆಮಂಡಿ ರೋಗ, ಅವು 3-4 ಬರ್ತಾವ ಸರ್, ಅದಕ್ಕೆ ಸರಿಯಾದ ಇಲಾಖೆ ಮಾಹಿತಿ ತಗೊಂಡು ಹೊಡೆದ್ಬಿಡ್ತಾರೆ ಸರ್. ಹಂಗಾಗಿ ಅವ್ ಈಜಿ ಅಂತೇಳಿ ಅದಕ್ಕೆ ಹೋಗಾದ್ರೆ ದಯವಿಟ್ಟು ಒಂದು 5 ಎಕರೆ ಇದ್ರೆ 1-2 ಎಕರೆ ತನ್ನ ಮನಿಗಾರ ಒಂದು ಉತ್ಕೃಷ್ಟದ ಆಹಾರ ಬೆಳೆಯೋಕೆ ಸಾವಿರದಲ್ಲಿ ಪ್ರಯತ್ನ ಮಾಡ್ಬೇಕು ಸರ್. ಒಟ್ಟಾರೆ ನಿಮ್ಮ ಒಂದು ಕೃಷಿ ಬದುಕಿನ ಜೀವನ ಏನನ್ಸುತ್ತೆ ಸರ್? ಯಾವುದೇ ಒತ್ತಡ ಇರಲ್ಲ, ನಂದೇ ಕೆಲಸ, ನನ್ನ ಕೃಷಿ ಬದುಕು ನಾನು ಯಾವ ಟೈಮ್ನಲ್ಲೇ ಮಾಡ್ಬೋದು. ಆದ್ರೆ ಒಂದು ಯೋಚಿಸಿ ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡು ಆಮೇಲೆ ಇಲಾಖೆ ಸಂಪರ್ಕ ಇರ್ಬೇಕು ಸರ್. ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಕೃಷಿ ವಿಜ್ಞಾನಿಗಳಾಗಿರ್ಬೋದು, ನಮ್ಮ ಇಲಾಖೆ ಸಂಪರ್ಕಗಳನ್ನು ತಗೊಂಡು ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ಮಣ್ಣಿನಲ್ಲಿ ಏನ್ ಕೊರತೆ ಇದೆ, ಮತ್ತೆ ಬೀಜ ಯಾವ ತರ, ಯಾವ್ಯಾವ ಬೀಜಗಳನ್ನ ಯಾವ್ಯಾವ ದಿನಮಾನ ಕಾಲಮಾನಕ್ಕೆ ಹಾಕೊಂಡು ಬೆಳ್ಕೊಂತ ಹೋಗ್ಬಿಟ್ರೆ ಇದರಲ್ಲಿ ಇರೋಂಥ ಸುಖ ಇನ್ನೊಂದು ಯಾವ್ದು ಇಲ್ಲ ಸರ್. ಆಮೇಲೆ ಯಾರ್ದು ಒತ್ತಡ ಇಲ್ಲ ಸರ್, ನಮ್ಗೇನ್ ಮೇಲ್ ಆಫೀಸರ್ ಬರ್ತಾರೆ, ನಾನು ಇಂಥ ಟೈಮ್ಗೆ ಹೋಗ್ಬೇಕು, ನಾನು ಇಷ್ಟೇ ಗಂಟೆಗೆ ನಾನು ಕೆಲಸ ಮುಗಿಸ್ಬೇಕು ಅಂತ ಹೇಳಿ ಸರ್. ನನ್ನ ಪ್ರಯತ್ನ, ನನ್ನ ಗುರಿ, ನನ್ನ ಆಲೋಚನೆಗೆ ತಕ್ಕಂಗೆ ಕೃಷಿ ಮಾಡ್ಕೊಂತ ಹೋದ್ರೆ ತುಂಬಾ ಲಾಭದಾಯಕ ಸರ್. ಈಗ ನನ್ನ 20 ವರ್ಷ ಜನ್ಮದಲ್ಲಿ ನನ್ನ ಕೃಷಿ ಎಂದೂ ನನಗೆ ಬರಗಾಲ ಬಿದ್ದರೂ ನನಗೆ ಕೃಷಿ ಕೈಕೊಟ್ಟಿಲ್ಲ ಸರ್. ಯಾಕಂದ್ರೆ ಮಣ್ಣು ಚೆನ್ನಾಗಿರೋದ್ರಿಂದ, ಉತ್ಕೃಷ್ಟವಾದ ಮಣ್ಣು ಇರೋದ್ರಿಂದ ನನ್ನ ಭೂಮಿಯಲ್ಲಿ ಸಾಕಷ್ಟು ಬೆಳೆ ಬೆಳೆದಿನಿ ಸರ್. 34-35 ಕ್ವಿಂಟಲ್ ತನಕ ಈಗಲೂ ಇಳುವರಿ ಬರ್ತಾ ಇದೆ ಸರ್. ಅಂದ್ರೆ ಆ ಇನ್ ಟೈಮ್ ನಾವು ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ಇದೆ ಸರ್. ಹಾಗಾಗಿ ನನ್ನ ಕೃಷಿ ಬದುಕು ತುಂಬಾ ಸಂತೋಷ ಕೊಟ್ಟಿದೆ ಸರ್. ನಾನು ಇನ್ನೂ ಕೃಷಿನ ಏನಾದ್ರು ಬದಲಾವಣೆ ಮಾಡ್ಕೊಂತ ಖಂಡಿತ ನಾವು ತುಂಬಾ ಆಲೋಚನೆ ಇಟ್ಕೊಂಡಿದ್ದೀನಿ. ಒಳ್ಳೇದು ರವಿ ಅವರೇ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಸಂತೋಷ ಆಯ್ತು. ಸಮಗ್ರ ಕೃಷಿ ಬದುಕಿನ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಓಬವನಾಗತಿ ಹಳ್ಳಿಯ ಕೃಷಿಕ ಜಿಎಸ್ ರವಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಕರೆ ಮಾಡಿ. ಜಿಲ್ಲೆಯಲ್ಲಿ ಪ್ರಸ್ತುತ ಹತ್ತಿ ಬೆಳೆ 30-60 ದಿನಗಳ ಹಂತದಲ್ಲಿ ಇರುತ್ತದೆ. ಹತ್ತಿ ಬೆಳೆಯನ್ನು ಪರೀಕ್ಷಿಸಿದ ಸಂದರ್ಭದಲ್ಲಿ ಸೊರಗು ರೋಗ ಕಂಡುಬಂದಿರುತ್ತದೆ. ಇದೇ ತರಹ ಸುತ್ತಮುತ್ತ ಪ್ರದೇಶದಲ್ಲಿ ಹಾಗೂ ಹತ್ತಿ ಬೆಳೆದಂತಹ ಉಳಿದ ಎಲ್ಲಾ ತಾಲೂಕುಗಳಲ್ಲಿಯೂ ಸಹ ಈ ಸಂದರ್ಭದಲ್ಲಿ ಕಂಡುಬರುವ ಸಾಧ್ಯತೆ ಇರುತ್ತದೆ. ಆದ ಕಾರಣ ರೋಗದ ಹತೋಟಿಗಾಗಿ ಕಾಪರ್ ಆಕ್ಸಿಕ್ಲೋರೈಡ್ 0.3 ಗ್ರಾಂ ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ರೋಗವನ್ನು ಹತೋಟಿಗೆ ತರಬಹುದು ಎಂದು ಈ ಮೂಲಕ ರೈತ ಬಾಂಧವರಿಗೆ ತಿಳಿಸಲಾಗಿದೆ. ಕಾರ್ಯಕ್ರಮ ರೇಗಿಲ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಪರಶುರಾಮ್ ಚಂದ್ರವಂಶಿ, ಸಹ ಪ್ರಾಧ್ಯಾಪಕ, ಮಣ್ಣು ವಿಜ್ಞಾನ ವಿಭಾಗ, ತೋಟಗಾರಿಕಾ ಮಹಾವಿದ್ಯಾಲಯ, ಬಬ್ಬರ್ ಫಾರ್ಮ್, ಹಿರಿಯೂರು. ರೈತ ಬಾಂಧವರೇ, ಇಂದು ನಾವು ಬೆಳೆಗಳ ಪೋಷಣೆಯಲ್ಲಿ ಲಘು ಪೋಷಕಾಂಶಗಳ ಮಹತ್ವ ಏನು ಅನ್ನೋದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಯಾವುದೇ ಒಂದು ಸಮೃದ್ಧವಾಗಿರತಕ್ಕಂತಹ ಬೆಳೆಯವನ್ನು ನಾವು ಬೆಳಿಬೇಕು ಅಂತಂದ್ರೆ, ಹಾಗೂ ಆ ಬೆಳೆಯ ಇಳುವರಿಯ ಒಂದು ಮಟ್ಟವನ್ನು ಹೆಚ್ಚಿಸಬೇಕು ಅಂತಂದ್ರೆ, ಸಮರ್ಪಕವಾದಂತಹ ಪೋಷಕಾಂಶಗಳನ್ನು ಒದಗಿಸುವುದು ಬಹಳಷ್ಟು ಪ್ರಮುಖವಾಗಿರ್ತದೆ. ಒಂದು ಬೆಳೆ ತನ್ನ ಜೀವಿತಾವಧಿಯಲ್ಲಿ ನಾವು ಒಂದು ಬೀಜವನ್ನು ನೆಟ್ಟಾದ ಮೇಲೆ ಕೊಯ್ಲಿನವರೆಗೂ ಸುಮಾರು 17 ಪೋಷಕಾಂಶಗಳನ್ನು ನಮ್ಮ ಭೂಮಿಯಿಂದ ಅದು ಹೀರಿಕೊಳ್ತದೆ. ಉದಾಹರಣೆಯಾಗಿ ಇಂಗಾಲ, ಜಲಜನಕ, ಆಮ್ಲಜನಕ ಇವುಗಳನ್ನು ವಾತಾವರಣದಿಂದ ಆ ಬೆಳೆ ಹೀರಿಕೊಂಡ್ರೆ, ಸಾರಜನಕ, ರಂಜಕ, ಪೊಟ್ಯಾಸಿಯಮ್, ಕ್ಯಾಲ್ಸಿಯಂ, ಮ್ಯಾಗ್ನೇಶಿಯಂ, ಗಂಧಕ, ಇದಲ್ಲದೆ ಲಘು ಪೋಷಕಾಂಶಗಳಾದಂತಹ ಕಬ್ಬಿನ, ಮಾಲಿಬ್ಡಿನಮು, ಸತುವು, ತಾಮ್ರ, ಮ್ಯಾಂಗ್ನೀಸು, ಬೋರಾನು, ಹೀಗೆ ಒಟ್ಟು 17 ಪೋಷಕಾಂಶಗಳನ್ನು ಬೆಳೆ ಭೂಮಿಯಿಂದ ತನ್ನ ಜೀವಿತಾವಧಿಯವರೆಗೂ ಭೂಮಿಯಿಂದ ಹೀರಿಕೊಳ್ತದೆ. ಈ ಪ್ರಧಾನ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು ಹಾಗೂ ತೃತೀಯ ಪೋಷಕಾಂಶಗಳು ಅಂದ್ರೆ ಲಘು ಪೋಷಕಾಂಶಗಳು ಅಂತ ನಾವೇನು ಕರಿತೀವಿ, ಅವು ಉತ್ತಮವಾದಂತಹ ಪ್ರಮಾಣದಲ್ಲಿದ್ದರೆ ಮಾತ್ರ ನಾವು ಒಂದು ಅಧಿಕ ಇಳುವರಿಯನ್ನ ಹಾಗೂ ಉತ್ತಮವಾದಂತಹ ಬೆಳೆಯನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ನಾವು ಲಘು ಪೋಷಕಾಂಶಗಳ ಕಡೆ ಹೆಚ್ಚು ಇವತ್ತಿನ ದಿವಸ ಗಮನ ಹರಿಸಬೇಕಾಗಿದೆ. ಬೆಳೆಯ ಸಾಕಷ್ಟು ಅವಧಿಯಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಬೋರಾನ್ ಕೊರತೆಯ ಲಕ್ಷಣವನ್ನ ನೋಡ್ತಾ ಇದೀವಿ, ಸತುವಿನ ಕೊರತೆಯ ಲಕ್ಷಣವನ್ನ ನೋಡ್ತಾ ಇದೀವಿ, ಮ್ಯಾಂಗ್ನೀಸ್ ಕೊರತೆಯ ಲಕ್ಷಣವನ್ನ ನೋಡ್ತೀವಿ, ಹಾಗೂ ತರಕಾರಿ ಬೆಳೆಗಳಲ್ಲಿ ಹೆಚ್ಚಾಗಿ ನಮಗೆ ಕಂಡು ಬರೋದು ಕ್ಯಾಲ್ಸಿಯಂ, ಮ್ಯಾಗ್ನೇಶಿಯಂ, ಮಾಲಿಬ್ಡಿನಮ್ ಇಂತಹ ಒಂದು ಲಘು ಪೋಷಕಾಂಶಗಳ ಕೊರತೆಯ ಲಕ್ಷಣಗಳನ್ನು ನಾವು ಕಾಣ್ತಾ ಇದೀವಿ. ಮುಖ್ಯವಾಗಿ ಈ ತೋಟಗಾರಿಕಾ ಬೆಳೆಗಳಲ್ಲಿ, ಹಣ್ಣಿನ ಬೆಳೆಗಳಲ್ಲಿ ನಾವು ಈ ಬೋರಾನ್ ಪೋಷಕಾಂಶದ ಕೊರತೆಯ ಲಕ್ಷಣವನ್ನ ಕಾಣ್ತೀವಿ. ಸೊ ಹೀಗಾಗಿ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಭೂಮಿಯಲ್ಲಿ ಈ ಲಘು ಪೋಷಕಾಂಶಗಳ ಪ್ರಮಾಣವನ್ನು ನಾವು ತಿಳಿದುಕೊಂಡು ಈ ಪೋಷಕಾಂಶಗಳನ್ನು ಪ್ರತಿ ವರ್ಷನೂ ನಾವು ಅವುಗಳ ಒಂದು ಆಧಾರದ ಮೇಲೆ ಬೆಳೆಗಳಿಗೆ ಸಿಂಪರಣೆಯ ಮೂಲಕ ಅಥವಾ ಮಣ್ಣಿನ ಜೊತೆ ಬೆರೆಸುವುದರ ಮೂಲಕ ಈ ಒಂದು ಪೋಷಕಾಂಶಗಳ ಕೊರತೆಯ ಲಕ್ಷಣವನ್ನು ನಾವು ನಿಭಾಯಿಸಬಹುದು. ಇಲ್ಲಿ ನಾವು ಪ್ರತಿ ವರ್ಷ ಈ ಲಘು ಪೋಷಕಾಂಶಗಳನ್ನು ಕೊಡೋದ್ರಿಂದ ಮಣ್ಣಿನಲ್ಲಿ ಇರುವಂತಹ ಪ್ರಮಾಣವನ್ನು ನಾವು ತಿಳಿದೇ ಕೊಟ್ಟಾದಂತಹ ಪರಿಸ್ಥಿತಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಭೂಮಿಯಲ್ಲಿ ಪೋಷಕಾಂಶಗಳು ನಂಜಾಗುವಂತಹ ಒಂದು ಪರಿಸ್ಥಿತಿ ಉಂಟಾಗಬಹುದು. ಈ ನಿಟ್ಟಿನಲ್ಲಿ ಮೊಟ್ಟ ಮೊದಲನೆಯದಾಗಿ ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಭೂಮಿಯಲ್ಲಿ ಮುಖ್ಯವಾಗಿ ಈ ಲಘು ಪೋಷಕಾಂಶಗಳ ಪ್ರಮಾಣವನ್ನು ತಿಳಿದುಕೊಂಡು ಆ ಲಘು ಪೋಷಕಾಂಶಗಳ ಪ್ರಮಾಣದ ಆಧಾರದ ಮೇಲೆ ಭೂಮಿಯಲ್ಲಿ ಯಾವ ಲಘು ಪೋಷಕಾಂಶದ ಪ್ರಮಾಣ ಕಡಿಮೆ ಇದೆ ಆ ಪೋಷಕಾಂಶಗಳನ್ನು ಮಾತ್ರ ನಾವು ಆ ಬೆಳೆಗೆ ಪೂರೈಸಿದಲ್ಲಿ ಉತ್ತಮವಾದಂತಹ ಒಂದು ಇಳುವರಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಬೆಳೆಗಳಲ್ಲಿ ಪ್ರಧಾನ ಪೋಷಕಾಂಶಗಳ ಜೊತೆಯಲ್ಲಿ ಈ ಲಘು ಪೋಷಕಾಂಶಗಳ ಒಂದು ಪಾಲನೆ, ಪೋಷಣೆಯೂ ಸಹ ಮುಖ್ಯವಾಗಿರುತ್ತದೆ. ಸೊ ಈ ನಿಟ್ಟಿನಲ್ಲಿ ಕಬ್ಬಿನ, ಮ್ಯಾಂಗ್ನೀಸು, ತಾಮ್ರ, ಸತು, ಬೋರಾನು, ಮಾಲಿಬ್ರಿನಮು, ನಿಕೇಲು ಇವುಗಳನ್ನೆಲ್ಲವನ್ನು ನಾವು ಮಾರುಕಟ್ಟೆಯಲ್ಲಿ ಸಿಗುವಂತಹ ದ್ರವರೂಪದ ರಾಸಾಯನಿಕ ಗೊಬ್ಬರಗಳ ಮೂಲಕ ಸಿಂಪರಣೆ ಮಾಡಿ ಆಗಲಿ ಹಾಗೂ ಮಣ್ಣಿನ ಜೊತೆ ಬೆರೆಸುವುದರ ಮೂಲಕ ಆ ಪೋಷಕಾಂಶಗಳ ಒಂದು ಕೊರತೆಯನ್ನು ನಿಭಾಯಿಸುವಲ್ಲಿ ಹಾಗೂ ಉತ್ತಮವಾದಂತಹ ಇಳುವರಿಯನ್ನು ಪಡೆಯಲಿಕ್ಕೆ ಯಶಸ್ವಿ ಆಗ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ನಂಬರ್ 9844410349. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆಯಲ್ಲಿ ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 6,234 ರೂಪಾಯಿ, ಗರಿಷ್ಠ 6,567 ರೂಪಾಯಿ. ಜೋಳ, ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2,000 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,230 ರೂಪಾಯಿ, ಗರಿಷ್ಠ 2,385 ರೂಪಾಯಿ. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,589 ರೂಪಾಯಿ, ಗರಿಷ್ಠ 2,001 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4,369 ರೂಪಾಯಿ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ, ಅಪ್ಪಿ ಕ್ವಿಂಟಾಲ್ಗೆ ಕನಿಷ್ಠ 49,200 ರೂಪಾಯಿ, ಗರಿಷ್ಠ 49,600 ರೂಪಾಯಿ. ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 38,600 ರೂಪಾಯಿ, ಗರಿಷ್ಠ 39,000 ರೂಪಾಯಿ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 48,700 ರೂಪಾಯಿ, ಗರಿಷ್ಠ 49,100 ರೂಪಾಯಿ. ಅವರೆ ಓಲ್ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 1,601 ರೂಪಾಯಿ. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ 2,270 ರೂಪಾಯಿ, ಗರಿಷ್ಠ 2,473 ರೂಪಾಯಿ. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,366 ರೂಪಾಯಿ, ಗರಿಷ್ಠ 2,565 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4,718 ರೂಪಾಯಿ. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,589 ರೂಪಾಯಿ, ಗರಿಷ್ಠ 2,828 ರೂಪಾಯಿ. ಮೆಕ್ಕೆಜೋಳ ಸ್ವೀಟ್ ಕಾರ್ನ್ ಕ್ವಿಂಟಾಲ್ಗೆ ಕನಿಷ್ಠ 2,866 ರೂಪಾಯಿ, ಗರಿಷ್ಠ 3,232 ರೂಪಾಯಿ. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,089 ರೂಪಾಯಿ, ಗರಿಷ್ಠ 2,331 ರೂಪಾಯಿ. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆಯಲ್ಲಿ ಕೊಟ್ಟೂರು, ಚಿತ್ರದುರ್ಗ ಹಾಗೂ ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ಕೇಳಿದಿರಿ. ಈಗ ಒಂದು ಜನಪದ ಗೀತೆಯನ್ನ ಆಲಿಸೋಣ.